ಮತ್ತ ಆಮೇಲೆ ಏನಾಗ್ಯಾವ ಸರ, ತೊಗರಿ ಬಿತ್ತಬೇಕು, ತೊಗರಿಗೆ ನೋಡಿದ್ರೆ ಹುಳ ಗಂಟು ಬಿದ್ದ್ಬಿಟ್ಟ ಸರ, ಮಾಡ ಮುಚ್ಚೈತ್ ಸರ. ತೊಗರಿಗೆ ಏಸ್ ಬೇರೆ ಎಣ್ಣೆ ಹೊಡೆದ್ರು ಅದೇನು ಬರಂತ ಮುಮ್ಮಿಟ್ ಕಾಣವಲ್ ಸರ. ಕಡ್ಲಿ ಬಿತ್ತಬೇಕಂತ ಬೀಜ ತಂದಿತ್ತೀವಿ, ಹೊಲ ಜೋಗ ಹಿಡಿದೇಸಿ ಬಿತ್ತಾಕ ಬರ್ಲಾರ್ದಂಗ ಆಗ್ಯಾವ ಸರ. ತೊಗರಿ ಬೆಳೆ ನೋಡ್ಲಿಕ್ಕೆಲ್ಲ ಬಹಳ ಚೆನ್ನಾಗಿ ಕಾಣಿಸ್ತವೆ, ಲಿಂಗಸೂರು ಭಾಗದಲ್ಲಿ ಹೇಗೆ ಹುಳ ಗಂಟು ಬಿದ್ದಿದೆ ತೊಗರಿ ಬೆಳೆಗೆ? ಹೌದು ಸರ್, ಹೈಟ್ ಎತ್ತ ಏನ್ ಬಂದೈತೆ ಸರ್, ಒಳಗ್ ಹುಳ ಐತ್ ಸರ. ಬೆಳವಣಿಗೆ ಚಲೋ ಅದ ಸರ್? ಬೆಳವಣಿಗೆ ಚಲೋ, ಹೂವ ಕಾಯಿ ನೋಡ್ಲಿಕ್ಕೆಲ್ಲ ಫುಲ್ ಕಾಣಿಸ್ತಾ ಇದಾವೆ. ಕಾಣಿಸ್ತಾವ ಸರ್, ಸ್ವಲ್ಪ ಮಜ್ಜಿಗೆ ಇದು ತಗೊಳ್ ಸರ್, ರೋಗ ತಗೊಳ್ ಸರ್. ನಿಮ್ಗೆ ಎಣ್ಣೆ ಹೊಡಲಿಕ್ಕೆ ಆಗ್ತಾ ಇಲ್ಲ ಈಗ? ಎಣ್ಣೆ ಎರಡ್ ಮೂರು ಬಾರಿ ಹೊಡೆದಿ ಸರ್, ಏನ್ ಹೊಡೆದ್ರು ಕಂಟ್ರೋಲ್ ಆಗೋದ್ ಸರ್ ಹುಳುಗಳು. ಈ ರೀತಿ ಆಗಿ ಹೊಲಗಳು ಏನಾಗ್ಯಾವ ಸರ್, ಜೋಗ ಜಾಸ್ತಿ ಆಗ್ಯಾವ ಸರ್, ನೀರು ಬಸಿ ಹಿಡ್ದವ ಸರ್. ಭೂಮಿ ಬಸಿ ಹಿಡ್ಬಿಟ್ಟದ, ಕಡ್ಲೆ ಬಿತ್ತಲಿಕ್ಕೂ ಆಗದ ನಿಮ್ಗಿನ್ನ? ಆಗವಲ್ ಸರ, ಏನ ಹಿಂಗ 15 ದಿನ 20 ದಿನ ಇಷ್ಟಕ ವರ್ಪ್ ಆದ್ರ ಕಡ್ಲಿ ಹಾಕಕ್ಕ ಚಾನ್ಸಸ್ ಐತಾರ. ಜೋಳ ತಜ್ಞರ್ಗೂ ಆದ್ರು ಸರ್, ಬಿಳಿಜಾಳ ಬಿತ್ತಕ್ ಆಗದಲ್ಲ ಸರ್. ಬಿಳಿಜಾಳ ಬಿತ್ತಲಿಕ್ ಆಗಲ್ಲ, ಕಡ್ಲೆ ಇನ್ನೊಂದ್ 15 ದಿವಸವರೆಗೆ ನೀವು ನವೆಂಬರ್ ತನಕ ಬಿತ್ತಬಹುದು ಕಡ್ಲೆ? ಬಿತ್ತಬಹುದು ಸರ್, ಕಡ್ಲಿ ಬಿತ್ತಕ ಒಂದ್ 1 ತಿಂಗಳ ತನಕ ಐತ್ ಸರ್. ನಡೀತತ್ತ, ಆದ್ರೆ ಹಸಿ ಆರ್ಬೇಕು, ಭೂಮಿ ಒಣಗ್ಬೇಕು, ಬಿಸಿಲು ಬಡಿಬೇಕು ಸ್ವಲ್ಪ. ಹೌದ್ ಸರ್, ಬಿಸಿಲು ಬಡಿಬೇಕು ಸರ್, ಆದ್ರೂ ವಾವರ್ಷನಂತ ಬೆಳಿ ಈ ವರ್ಷ ಇಲ್ಲ ಸರ್. ಹಿಂಗಾರಿನಲ್ಲಿ ಏನು ಸೂರ್ಯಕಾಂತಿ ಅದು ಎಲ್ಲ ಚಲೋ ಬಂತಂತ ಹೇಳ್ತಾ ಇದಾರೆ ರೈತರು, ಹೇಗೈತೆ ನಿಮ್ ಕಡೆ ಎಲ್ಲ? ಸರ್ ಸುಳ್ಳ ಹೇಳ್ತಾರ ಸರ್ ಜನ, ಏನೋ ಹೇಳೋದು ಬಾರಿ ಇದು ಹೇಳ್ತಾರ ಸರ್. ನೌಕರಿದಾರಿಗೆ ಅಷ್ಟೋ ನೋವು ಇಲ್ಲ ಸರ್, ಫುಲ್ ನಮ್ಮಂತ ರೈತರಿಗೆ ನೋವು ಐತ್ ಸರ್. ಸೂರ್ಯಕಾಂತಿ ಇಳುವರಿ ಬರಲಿಲ್ಲ, ಬರಕ್ಕಲ್ಲ ಸರ್. 3,000-5,000 ರೂಪಾಯಿ ಒಂದು ಪ್ಯಾಕೆಟ್ ಸೂರ್ಯಪಾನ್ ತಗೊಂಡಿವಿ ಸರ್. ಮೂರ್ ಕ್ವಿಂಟಲ್ ಸೂರ್ಯಪಾನ್ ಆಗಿಲ್ಲ ಸರ್. 3 ಕ್ವಿಂಟಲ್ ಆಗ್ಲಿಲ್ಲ? ಆಗಿಲ್ಲ ಸರ್, ಸೂರ್ಯಪಾನ್ ಫುಲ್ ಡಲ್ ಅದ ಸರ್. ಎಲ್ಲ ಹೇಳ್ತಾರ ಸರ್, ಸ್ಟ್ಯಾಂಡರ್ಡ್ ಹಾಕಿದ್ವಿ, ನಮ್ದು ಅಷ್ಟೇ 6 ಕ್ವಿಂಟಲ್ ಬಂತು, ನಮ್ 3 ಕ್ವಿಂಟಲ್ ಬಂತು ಅಂತ ಹೇಳ್ತಾರ ಸರ್. ಅದು ಖರ್ಚು ಬೆಳೆದಂತ ಖರ್ಚಿಗಾಗಿಲ್ಲ ಸರ್, ಅದು ಕೂಲಿಯಾಳಿಗೆ ಗೊಬ್ಬರಕ ಬೀಜಕ್ಕಾಗಿಲ್ಲ ಸರ್. ಈಗ ಶೇಂಗಾ ನಿಮ್ ಕಡೆ ಲಿಂಗಸೂರ್ ಭಾಗದಲ್ಲಿ ನೀರಾವರಿ ರೈತರೆಲ್ಲ ಶೇಂಗಾ ಹಾಕಿದಾರಂತಲ್ಲ, ಹಾಕ್ತಾ ಇದ್ದಾರ ಹೇಗೆ? ಈಗ ಹಾಕಕ್ ಹಚ್ಚಾರ ಸರ್, ಕೆಲವು ಮಂದಿ ಮೊದಲು ಮಳೆಗಾಲಕ್ಕ ಬಿತ್ತಾರ ಸರ್, ಹಂಗ ಬಿತ್ತಾರ ಸರ್. ಈಗ ಹಾಕೋರು ದೀಪಾವಳಿಗೆ ಮುಂದೆ ಹಾಕಿದ್ರೆ ಫಲೀಜ್ ಹಾಕಿ ಸರ್. ಮೊದಲಗಡೆ ಈಗೇನು 15 ದಿನದಿಂದ ಹಾಕಿದವರು, ಅವ್ರಿಗೆ ರೋಗ ಬಂದವ ಸರ್. 3 ಬಾರಿ ಎಣ್ಣೆ ಹೊಡಿಸಂತವ್ ಸರ್ ಶೇಂಗಾ. ಶೇಂಗಾ ಈಗ ಆಲೇ 3 ಬಾರಿ ಎಣ್ಣೆ ಹೊಡೆದ್ರ ಸರ್ ಶೇಂಗಾ. ಈಗ ಬಿತ್ತಿವಲ್ಲ ಸರ್, ಗೌರವ ಮುಂದ ಬಿತ್ತವ್ದ ರೋಗ ಇಲ್ಲ ಸರ್. ರೋಗ ಇಲ್ಲ, ಇನ್ಮೇಲೆ ಮುಂದ್ ಬಿತ್ತಕ್ಕೂ ರೋಗ ಬರೋದಿಲ್ಲ ಅಂತ ಅನ್ಸುತ್ತೆ ಅಷ್ಟು. ಬರಗಿಲ್ಲ ಸರ್, ಗೌರಿ ಉಣಿ ಮುಂದ ಬಿತ್ತಿದವರು ಶೇಂಗಾ ಫಲೀನು ಜಾಸ್ತಿ ಸರ್, ಎಣ್ಣೆನ ಹೊಡಿಸಿಲ್ಲ ಸರ್, ಒಳ್ಳೆ ಇಳುವರಿ ಬರ್ತ ಸರ್. ಅವ್ ನಾವು ಏನೇನ್ ಬೆಳೆಗಳನ್ನ ಹಾಕಿರಿ ಈಗ ತಾಬಂದು? ನಾನ್ ನೋಡ್ ಸರ, 8 ಎಕರೆ ಸಜ್ಜಿ ತೊಗರಿ ಹಾಕಿನ ಸರ್. 4 ಎಕರೆ ಅಕ್ಕಿ ಮಾಡಿನಿ ಸರ್, ಲಾಸ್ ಆಗೈತ್ ಸರ್. 3 ಎಕರೆ ಸೂರ್ಯಪಾನ ಹಾಕಿನಿ ಸರ್, 2 ಎಕರೆ ಸಜ್ಜಿ ಹಾಕಿನಿ ಸರ್. ಎಲ್ಲಾ ಬೆಳೆಗಳು ಹಾಕಿದಿರ್ತಾವ. ನಮ್ಮ ಸೂರ್ಯಪಾನ ಒಂದು ಲಾಸ್ ಆಗೈತ್ ಸರ್, 2 ಪ್ಯಾಕೆಟ್ಗೆ 3 ಕ್ವಿಂಟಲ್ ಆಗೈತ್ ಸರ್. ಬಹಳ ಕಡಿಮೆ ಆಯ್ತು. ಸಜ್ಜಿ 8 ಎಕರೆ ಬಿತ್ತಿನಿ ಸರ್, ಅದು ಸಜ್ಜಿ ಲಾಸ್ ಆಗ್ ಸರ್, ಹೊಲ ಊಟಿ ಕೇಳಿ ಸರ್. ಮತ್ತೆ ಕಡ್ಲೆ 8 ಎಕರೆ ಹಾಕ್ಬೇಕಂತ ಮಾಡಿದ್ರಿ? ಕಡ್ಲಿ ಒಂದ್ 8 ಎಕರೆ ಬಿತ್ತಬೇಕಂತ ಇದ್ದೀನಿ ಸರ್. ಬೀಜ ಕಲಾಸ್ ಆಗ್ಯಾವ ಸರ್. ಈಗ ಬೀಜ ತಂದ್ರ ಎಲ್ಲಿ ತಂದಿರಿ ಬೀಜ ತಂದಿಟ್ಟಿರಿ? ಇಲ್ಲ ಸರ್, ಬೀಜ ತರಬೇಕು, ಮುಂದೆ ಖಾಲಿ ಆಗಿಲ್ಲ ಅಂತ ಮಾಡಿದ್ ಸರ್. ಇವತ್ತು ಫೋನ್ ಮಾಡಿದ್ರೆ ಬೀಜ ಖಾಲಿ ಆಗ್ಯಾವ, ಎಲ್ಲಾರು ತಗೊಂಡ್ ಬಿತ್ತ ಅಂತ ಹೇಳ್ಯಾರ ಸರ್ ಎಲ್ಲಾ ಅಧಿಕಾರಿಗಳು. ರೈತ ಸಂಪರ್ಕ ಕೇಂದ್ರದಲ್ಲಿ ಇಲ್ಲ ಅಂತ ಹೇಳಿದ್ರು ಎಲ್ಲ ಅಂತ ಹೇಳಿದ್ರೆ ಡಿ ಡಿ ಮೇಡಮ್ ಅವ್ರಿಗೆ ಮಾತಾಡಿನ್ ಸರ್. ನಾನು ನೀವು ನೋಡಿ ಬೀಜ ಕೆಲಸ ಆಗ್ಯವ ನಿಮ್ ತಿಪ್ಪಲ ಅಂತಂದ್ರು ಸರ್. ನಮ್ಮ ಮುಂದಿನ ಆಟ ನಿಮ್ದು ಕೇಳ್ಬೇಕು. ಈಗ ನನ್ನ ಹೇಳಿಕೆ ಪಕ್ಕ ಇರ್ತಾರ, ಲಿಂಗಸೂರು ಮುಜಗಲ್ ಮಸಿಗೆ ಬೀಜನಿಲ್ಲ ಸರ್. ಬೀಜ ಇಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಹೊರಗಡೆ ತಗೋಬೇಕಷ್ಟೇ ಈಗ. ಹೊರಗಡೆ ತಗೋಬೇಕಂತ ಹೇಳ್ಯಾರ ಸರ್. ಮತ್ತೆ ಅದನ್ನ ಮುಂದಿನ ರೈತರು ನಿಮ್ಮ ಕಡ್ಲೆ ಬೀಜವನ್ನು ಇಟ್ಕೋದಲ್ಲ, ಯಾಕೆ ಇಟ್ಕೊಳ್ಳದಲ್ಲ ಅಂತ? ನಮ್ಮಲ್ಲಿ ಇಟ್ಕೊಂಡ್ರೆ ಹುಳ ಹತ್ತವ ಸರ್, ಅದಕ್ಕೆ ಹುಳ ಹಾಕ್ಲಿಕ್ಕೆ ಅದಕ್ಕೆಲ್ಲ ಪುಡಿ ಇರ್ತದ, ಹಾಕಿ ಇಟ್ಬಿಟ್ರೆ ಎಲ್ಲಾ ರೈತರು ಒಂದೊಂದ್ ಚೀಲ 2 ಚೀಲ ಇಟ್ಕೊಂಡಿದ್ದಾರೆ ಬೀಜವನ್ನ, ಕಡ್ಲೆ ಬೀಜವನ್ನ. ಸರ್ ನೀವ್ ಹೇಳಿದ್ರೆ ಸತ್ಯ ಐತೆ, ಇಟ್ಕೊಳಂತ ಶಕ್ತಿ ಮನೆಯಾಗ ಇಲ್ಲ. ಹೆಂಗಾರ ಸರ್ಕಾರ ಸೌಲಭ್ಯ ಕೊಡ್ತಾ, ಸರ್ಕಾರ ಸಬ್ಸಿಡಿ ಆಗಿ ತಗೊಂಡ್ರಾಜ್ ಅಂತ ಹೇಳಿ ಮಾರಿಬಿಡ್ತಿರ್ತಾರ. ನಿರ್ಲಕ್ಷ್ಯ, ನಮ್ಮ ನಿರ್ಲಕ್ಷ್ಯ ನಮ್ಗ ತೋರಿಸ್ತಿರ್ತಾರ ಅದು. ಹೌದು, ಈಗ ನೋಡಿ ತುಟ್ಟಿ ಬೀಜ ಎಲ್ಲ ನೀವು ಮಾರಾಟ ಮಾಡಬಹುದು, ಒಂದ್ ಕ್ವಿಂಟಲ್ ಇಟ್ಕೊಂಡ್ರೆ ಹಂಗಾಗತ್ ಸರ್. ನೀವು ಮಾರಾಟ ಮಾಡಬಹುದಾಗಿತ್ತು ಬೀಜವನ್ನ. ಹೌದ್ ಸರ್, ನಾವು ಮಾರ್ಬೇಕಲ್ಲ ಸರ್, ನಮ್ಮಲ್ಲಿ ಅಷ್ಟು ಇಟ್ಕೊಳಕ ಶಕ್ತಿ ಇಲ್ಲ ಸರ್. ರೈತರು ಬಹಳ ಹೀಟ್ ಆಗಿದೆ ಸರ್, ಬೀಜ ಗೊಬ್ಬರ ಕೂಲಿ ಆಳು ಕೊಡಕ ತಗೊಳಕ ಬಹಳ ಇದಾಗಿ ಬಿಡುತ್ತಲ್ಲ ಸರ್. ಸಾಲದ ಒತ್ತಡಕ್ಕೆ ಮಾರಿಬಿಡ್ತೀವಿ ಸರ್ ನಾವು. ಹೌದು, ಅಮರಪುರಿ ಅಂದ್ರೆ ಒಟ್ಟಾರೆ ಈ ಸಲ ಮಳೆ ಬಹಳಷ್ಟು ಮಳೆ ಆಗಿಬಿಟ್ಟಿದೆ ಲಿಂಗಸೂರು ಭಾಗದಲ್ಲಿ. ಫುಲ್ ಮಸ್ಗಿ ಲಿಂಗಸೂರು ಮುದ್ಗಲ್ಲು ಗುಡಗುಂಟ ಫುಲ್ ಮಳೆ ಐತೆ ಸರ್, ಎಲ್ಲ ಕಡೆ ಮಳೆ ಜಾಸ್ತಿ ಆಗೈತೆ ಸರ್. ಈ ಸದ್ಯ ನಿಮಗೆ ಒಂದು 15 ದಿವಸ ವರ್ಪ ಆದ್ರೆ ಬಿತ್ತಲಿಕ್ಕೆ ಆಗತ್ತ ಕಡ್ಲೆಯನ್ನ? ಹೌದ್ ಸರ್, 15 ದಿನ ವರ್ಪ ಆದ್ರೆ ಬಿತ್ತಲಕ್ ಆಗತ್ ಸರ್. ಮತ್ತೆ 15 ದಿನ ಆಗಿಲ್ಲ ಅಂದ್ರೆ ಮತ್ತೆ ಒಂದು ದಿನ ಹೋಗುತ್ತ ಸರ್. ಹೊಲ ಬಹಳ ಭೂಮಿ ಜಂಗಿಡ್ದಾವ ಸರ್, ಕಸ ಬಿದ್ಬಿಟ್ಟವೆ, ಎಲ್ಲ ಕಸ ಆಗಿಬಿಟ್ಟವೆ. ಎಲ್ಲ ಕಸ ಆಗಿಬಿಟ್ಟ ಸರ್, ಹಸರು ಮಾಡಕ್ ಆಗಿಲ್ಲ. ಒಳ ಒಳ್ಳೆ ರೈತಿಂದ ಕಷ್ಟದಾಗ ಜೀವನ ಐತೆ ಸರ್. ಇವತ್ತು ನೋಡ್ರಿ ಮಳೆ ಆದ್ರೂ ಗೋಳು, ರೈತರದು ಮಳೆ ಆಗ್ಲಿಕ್ಕಂದ್ರೂ ಗೋಳು. ಆಗಲ್ಲ ಸರ್. ಒಂದು ಮಳೆ ಉಳಿಸೋಗಿಲ್ಲಾದ್ರೆ ಯಾರು ರೈತ ಉಳಿತಾರೆ ಸರ್? ಒಂದು ಮಳೆ ಗ್ಯಾಪ್ ಆದ್ರೆ ಭೂಮಿ ಹೆಸರು ಮಾಡ್ಕೊಂಡು ಬಿತ್ತಾಕ ಬಿಟ್ಟಿಲ್ಲ ಸರ್. ನಿಮಗೆ ಮುಂಗಾರು ಮಳೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು, ಆದ್ರೆ ಹಿಂಗಾರು ಜಾಸ್ತಿ ಹಿಡ್ಕೊಂಡ್ಬಿಡ್ತು ಮಳೆಗಳು. ಹೌದು ಸರ್, ಮುಂಗಾರಿ ಚಲೋ ಚೆನ್ನಾಗಿ ಅನಿಸ್ತಾರ, ಮುಂಗಾರಿ ಮಳೆಗೆ ಹಾಕ್ತಾರೆ, ಹಿಂಗಾರಿಗೆ ಫುಲ್ ಒಂದು ಮಳೆ ಗ್ಯಾಪ್ ಅಂತ ಬಂದ್ರು ಸರ್. ಒಳ್ಳೇದು ಅಮರಪ್ಪ ಅವರೇ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಮಳೆ ಕಡಿಮೆ ಆಗಿ ರೈತರು ಬಿತ್ತು ಅಂತ ಆಗಲ್ಲ ಅಂತ ಹೇಳ್ತಾ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಈಗ ನಮ್ಗೆ ಫೋನ್ ಸಂಪರ್ಕದಲ್ಲಿ ದೇವರದ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ಯಲ್ಲಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ ಅವರು, ಹೇಗಿದಾವ ಬೆಳೆಗಳು, ಮಳೆ ಹೇಗಾಗಿದೆ ನಿಮ್ ಭಾಗದಲ್ಲೆಲ್ಲ? ವಾರ ಆಯ್ತು ಸರ್ ಬಿಡದಂಗ ಬರ್ತಾ ಇದೆ. ಹ್ಮ್, ಬೆಳೆಗಳೆಲ್ಲ ಮೆಣಸಿನ ಬೆಳೆ ಹತ್ತಿ ಎಲ್ಲ ಬಹಳಷ್ಟು ನಾಶ ಹಂತದಲ್ಲಿದೆ ಸರ್. ಹೇಗೆ ನಿಮ್ಮ ಬೆಳೆ ಯಾವ್ದು ಜಾಸ್ತಿ ಇದೆ ನಿಮ್ಮಲ್ಲಿ ದೇವದೂರ್ ತಾಲೂಕ್ನಲ್ಲಿ ಸಲ? ನಮ್ಮ ಅಡಕಲಗುಡ್ಡ ಗ್ರಾಮ ಪ್ರಕಾರ ಹೇಳ್ಬೇಕಾದ್ರೆ ತೊಗರಿ ಇದೆ, ಹತ್ತಿ ಇದೆ, ಮೆಣಸಿನಕಾಯಿ ಇದೆ, ಹ್ಮ್, ಮತ್ತೆ ಸಜ್ಜಿ ಇದೆ. ಹ್ಮ್ ಹ್ಮ್, ಇಷ್ಟೆಲ್ಲ ಹಾಕಿದ್ದಾರೆ ಸರ್ ಸದ್ಯ ರೀಸೆಂಟ್ಲಿ. ತೊಗರಿ ಬೆಳೆಗಳು ಹೇಗಿದಾವೆ? ತೊಗರಿ ಸರ್ ಮಳೆ ಆಗಿ ಸೊ ಹೂ ಹಂತದಲ್ಲಿದಾವ ಸರ್ ಇನ್ನ. ಹ್ಮ್, ಇನ್ನು ಕಾಯಿ ಏನ್ ಆಗಿಲ್ಲ ಸರ್, ಜಸ್ಟ್ ಹೂ ಮೂಡಿದಾವ ಸರ್. ಏನು ಸಿಂಪರಣೆ ಚಾಲು ಮಾಡಿರಿ? ಹಾ ಸರ್, ಸಿಂಪರಣೆ ಮಾಡಿದಿ, ಒಂದು ಎಣ್ಣೆ ಸಿಂಪರಣೆ ಮಾಡಿ ಸರ್. ಏನು ಕೀಟಗಳು ಕಾಣಿಸ್ತಾ ಇದೆ, ಹಸಿರು ಕೀಟೆ? ಕೀಟ ಏನು ಇನ್ನ ಇಲ್ಲ ಸರ್, ಈಗ ಮಳೆ ಜಾಸ್ತಿ ಆಗೋದ್ರಿಂದ ಅದು ಬೇರು ಕೊಳೆ ಹಂತದಲ್ಲಿ ಇದೆ ಸರ್. ಅದು ಅಂದ್ರೆ ತಗ್ಗು ಪ್ರದೇಶದಲ್ಲಿ ನೀರು ನಿಂತು ಇದಾಗ್ಬಿಡತ್ತೆ ಇನ್ನ. ಹೌದು ಸರ್, ಹೌದು ಸರ್. ಮೆಣಸಿನಕಾಯಿ ಹೇಗೆ ಕಾಯಿ ಆಗ್ತಾ ಇದೆಯಾ, ಹೂ ಅದು ಬಿಡ್ತಾ ಇದೆ? ಈಗ ಹೂ ಬಿಡ್ತಾ ಇದೆ ಸರ್, ಆದ್ರೆ ಅದರಲ್ಲಿ ಒಂದು ಬೂಜು ರೋಗ ತರ ಬರ್ತಾ ಇದೆ ಸರ್ ಬಡ್ಡೆಯಲ್ಲಿ. ಹ್ಮ್, ಅದ್ರ ಬಾಧೆ ಏನು ಕಡಿಮೆ ಆಗ್ತಾ ಇಲ್ಲ ಸರ್. ಅದು ಎಷ್ಟು ಸಿಂಪರಣೆ ಮಾಡ್ರು ಕೂಡ ಹ್ಮ್ ಅದೇನು ನಿಲ್ತಾ ಇಲ್ಲ ಸರ್. ಅದು ಒಂದು ಬಹಳ ಇದಾಗಿದೆ ಸರ್ ಮೆಣಸಿನಕಾಯಿ. ಏನು ಯಾವ ರೀತಿ ಹಾನಿ ಆಗ್ತಾ ಇದೆ? ಏನು ಬೂಜು ರೋಗ ಅಂದ್ರೆ ಏನು, ಹೇಗೆ ಗಿಡ ಒಣಗ್ತಾ ಇದೆ? ಒಂದು ಗಿಡ ಸರ, ಗಿಡ ಬೇರ್ ಮೇಲೆ ಸರ ಒಂದು ಅದು ಬೂಜು ಬಂದ್ಗೇಸಿ ಮೆತ್ತಗ ಹಾಕೇಸಿ ಕೊಳತೋಗ್ಬಿಡ್ತದೆ ಸರ್. ಅದಲ್ಲಿ ಗಿಡ ಒಣಗಿ ಬಿಡ್ತದ, ಅದಲ್ಲೇ ಗಿಡ ಅಲ್ಲೇ ಒಣಗಿ ಬಿಡ್ತದೆ ಸರ್. ಕಾಯಿ ಹೂ ಬಿಡೋ ಅಂತದಲ್ಲ ಸರ್, ಈ ಕಾಯಿ ಹೂ ನೆಕ್ಸ್ಟ್ ಕಾಯಿ ಆಗ್ತದಲ್ಲ ಸರ್. ಹೌದು, ಆ ಸ್ಟೇಜ್ ನಲ್ಲಿ ಆ ತರ ಆಗ್ತದೆ ಸರ್ ಅದು. ಹ್ಮ್, ಅದಕ್ಕೆ ಮತ್ತೆ ವಿಜ್ಞಾನಿಗಳನ್ನ ಕೇಳಿ ಏನಾದ್ರು ಉಪಚಾರ ಮಾಡ್ಬೇಕಾವು? ಹೌದು ಸರ್, ಅದು ಕೇಳ್ತಿದ್ವಿ ಸರ್, ಇಲ್ಲೇ ಸಿಂಪರಣೆ ಮಾಡಿದೀವಿ. ಸಿಂಪರಣೆ ಮಾಡೋಕ್ಕಿಂತ ಅದಕ್ಕೆಲ್ಲ ಭೂಮಿಗೆ ಒಣಗಿದಂತ ಗಿಡ ಸುತ್ತಲಿ ಹಾಕ್ಲಿಕ್ಕೆ ಹೇಳ್ತಾರೆ. ಗಿಡ ಒಣಗುವಂತ ಇದು ಒಂದು ಅದಕ್ಕೆ ರೆಕಮೆಂಡೇಶನ್ ಇದೆ, ಅದು ಕಾರ್ಬನ್ ಡೈಜಿಮ್ ಅಥವಾ ಬೇವಿಸ್ಟಿನ್ ಅಂತ ಹೇಳ್ತಾರಲ್ಲ ತಾವು. ಹೌದೌದು ಸರ್, ಹಾಕ್ಲಿಕ್ಕೆ ಹೇಳ್ತಾರೆ, ಕೇಳಿ ಅದಕ್ಕೆ ಇದನ್ ಮಾಡ್ಬೇಕು. ಜೊತೆಗೆ ಈಗ ಹಿಂಗಾರಿ ಜೋಳ ಅಥವಾ ಕಡ್ಲೆಯಿಂದ ನಿಮ್ ಕಡೆ ಏರಿಯಾ ಬರ್ತಾ ಇದೆಯಾ ಕ್ಷೇತ್ರ? ಹಾ ಸರ್, ಬರ್ತಾ ಇದೆ. ನೆಕ್ಸ್ಟ್ ಶೇಂಗಾ ಹಾಕ್ತಾರೆ ಸರ್. ಈಗ ರೀಸೆಂಟ್ಲಿ ಈಗ ಹತ್ತಿ ಎಲ್ಲ ಸ್ವಲ್ಪ ಇದು ಮಾಡಿ ಮತ್ತೆ ಶೇಂಗಾ ಮಾಡ್ತಾರೆ ಸರ್ ನಮ್ಮಲ್ಲಿ. ಶೇಂಗಾ ಸಿಂಪಲ್ ನೀರಿದ್ರೆ ಈ ಚೆನ್ನಾಗಿ ಮಳೆ ಕೂಡ ಆಗಿದೆ ಸರ್ ಈ ವರ್ಷ, ಹಂಗಾಗಿ ಮತ್ತೆ ಬಿಳಿಜೋಳ ಅಂತೇಳಿ ಅದನ್ನ ಹಾಕ್ತಾರೆ ಸರ್. ಬಿಳಿಜೋಳ ಕಡ್ಲಿ ಇನ್ನು ಬಿತ್ತನೆ ಆಗಿಲ್ಲ? ಇಲ್ಲ ಸರ್, ಇನ್ನು ಇಲ್ಲ ಸರ್. ಹೇಗೆ ಬೆಳೆಗಳು, ಮಳೆ ಹಸಿ ಸಾಕಷ್ಟು ಇದೆಯಾ ಭೂಮಿಯಲ್ಲಿ? ಈಗ ಈ ಜಾಸ್ತಿ ಆಗಿಬಿಟ್ಟಿದೆ ಸರ್, ಎಕ್ಸಸ್ ಆಗಿ ಬರ್ತಾ ಇದೆ, ಜೌಗ ಆಡ್ತದ ಭೂಮಿಗಳು. ಹಾ ಸರ್, ಜೌಗ ಅಂತಂದ್ರೆ ನಮ್ ಭೂಮಿ ಜೌಗ ಇರ್ಲಾರ ಭೂಮಿ ಜೌಗ ಆಗ್ತಿದೆ ಸರ್. ಹಾ, ಯಾಕಂದ್ರೆ ನಿಮ್ ಕಡೆ ಎಲ್ಲ ಭೂಮಿ ಮಸಾರಿ ಭೂಮಿ ಅಂತಾರ, ಕೆಂಪು ಭೂಮಿ. ಹೌದ್ ಸರ್, ಹೌದ್ ಸರ್. ಒಟ್ಟಾರೆ ಅಂದ್ರೆ ನಿಮ್ಗೆ ಏನಷ್ಟು ಮುಂಗಾರಿನಲ್ಲಿ ಏನ್ ಬಂತ ಏನಾದ್ರು ಸಜ್ಜೆ ಇಳುವರಿಗಳು, ಎಳ್ಳು, ಸಜ್ಜೆ, ಸೂರ್ಯಕಾಂತಿ? ಸರ್ ಸೂರ್ಯಕಾಂತಿ ಇಲ್ಲ ಸರ್, ಎಳ್ಳು ಒಂದ್ ಸ್ವಲ್ಪ ಹಾಕಿದ್ರಿ ಸರ್ ಅಲ್ಲೇ ಅಲ್ಲಿ. ಹ್ಮ್, ಎಳ್ಳು ಕೂಡ ಚೆನ್ನಾಗಾಗಿದೆ ಸರ್, ಆದ್ರೆ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲಾ ಬೆಳೆಗಳು ಕೂಡ ಇಂಪ್ರೂವ್ಮೆಂಟ್ ಅಂತದಲ್ಲಿಲ್ಲ ಸರ್. ಮಳೆ ಅಂದ್ರೆ ಈಗ ನೋಡ್ರಿ, ಮಳೆ ಆಗಿ ಬರ ಹೋಗಿ ಬರ ಅನ್ನೋಂಗಾಗತ್ತಿದ್ದು. ಹೌದ್ ಸರ್, ಹೌದ್ ಸರ್. ಒಳ್ಳೇದು ಯಲ್ಲಪ್ಪ ಅವರೇ, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮಗೆ ಫೋನ್ ಸಂಪರ್ಕದಲ್ಲಿ ಬಸವರಾಜ್ ರೈತರು, ಯುವ ರೈತರು, ಇವರು ಪಲ್ಕಂದೊಡ್ಡಿ ಗ್ರಾಮದ ರೈತರು, ರಾಯಚೂರು ತಾಲೂಕಿನಲ್ಲಿ ಆ ಭಾಗದಲ್ಲಿ ಪಲ್ಕಂದೊಡ್ಡಿ ಸುತ್ತಮುತ್ತ ಆಯ್ತು, ಹೇಗೆ ಬೆಳೆಗಳಿದಾವೆ, ಜೊತೆ ರೈತರು ಏನ್ ಮಾಡ್ತಾ ಇದ್ದಾರೆ, ಹಿಂಗಾರು ಬೆಳೆ ಇರ್ಬೋದು ಅಥವಾ ಮುಂಗಾರು ಬೆಳೆಗಳಿರ್ಬೋದು, ರೈತರೆಲ್ಲ ಏನೇನ್ ಹಾಕಿದ್ದಾರೆ, ಬೆಳೆಗಳ ಪರಿಸ್ಥಿತಿ, ಮಳೆ ಹೇಗಿದೆ ಅಂತಕ್ಕಂತ ವಿಚಾರ ಹಂಚ್ಕೋತಿದ್ದಾರೆ. ಬಸವರಾಜ್ ಅವರು, ಹೇಗೆ ಅನ್ಸುತ್ತೆ ನಿಮಗೆ ರಾಯಚೂರು ತಾಲೂಕಿನಲ್ಲಿ ಈ ಸಲ ನಿಮ್ಮ ಭಾಗದಲ್ಲೆಲ್ಲ ಹೇಗೆ ಮಳೆ ಆಗಿದೆ, ಬೆಳೆಗಳು ಹೇಗಿದಾವೆ? ಸರ್ ಮಳೆ ಜಾಸ್ತಿ ಆಗಿದೆ ಸರ್, ಈ ಸಲ ಬೆಳೆ ತಗ್ಗು ಪ್ರದೇಶಕ್ಕೆ ಇದ್ದವೆಲ್ಲ ಹೋಗ್ಯವ್ ಸರ್. ನಮ್ ಭಾಗದ ತೊಗರಿ ಹಾಕಿರೋ ತೊಗರಿ ಬಹಳ ಕಡಿಮೆ ಹಾಕ್ಯಾರ ಸರ್, ಹತ್ತಿನೇ ಜಾಸ್ತಿ ಮಾಡಿದ ಸರ್. ತಗ್ಗು ಪ್ರದೇಶದಾಗ ಇದ್ದು ಹೋಗ್ಯವ್ ಸರ್, ಮತ್ತೆ ಇರೋ ಕಂಟಿನ್ಯೂ ಮಳೆ ಆಗಿರೋದ್ರಿಂದ ಕಾಯಿ ಕೊಳೆಕತ್ತೇವ್ ಸರ್. ಹತ್ತಿ ಕಾಯಿ ಹೊಡ್ತಾ ಬೀಳ್ತದೆ ಹತ್ತಿಗೆ ಈ ಸಲ? ಹತ್ತಿ ಕಾಯಿ ಕೊಳ್ತಾ ಇದಾವ್ ಸರ್. ತೊಗರಿ ಹೇಗೆ, ಯಾವ ಹಂತದಲ್ಲಿದೆ ಈಗ ತೊಗರಿ ಹೂವ ಕಾಯಿ ಚಾಲು ಆಗಿದೆ? ಈ ಹೂ ಬಿಡ ಮಗ್ಗೆ ಹೂ ಸ್ಟಾರ್ಟ್ ಆಗಿದೆ ಸರ್. ಅದೇನ್ ತಗ್ಗಿದ್ದ ಪ್ರದೇಶ ಅದನ್ನು ಹೋಗ್ಯವ್ ಸರ್. ತೊಗರಿ ಏನೋ ಎತ್ತರದಾಗಿದ್ದು ಅಷ್ಟೇ ಇದಾವ್ ಸರ್. ಮಳೆ ಜಾಸ್ತಿ ಆದಂತ ನೀವು ನಿಮ್ಮ ರಾಯಚೂರು ತಾಲೂಕಲ್ಲಿ? ಹೌದ್ ಸರ್, ಮಳೆ ಜಾಸ್ತಿ ಆಗಿದೆ ಸರ್. ಮೊದಲು ಮುಂಗಾರು ಹಂಗಾಮಲ್ಲಿ ಮಳೆ ಕೊರತೆ ಆಗಿತ್ತು ನಿಮ್ಮಲ್ಲಿ ರಾಯಚೂರು ತಾಲೂಕಿನಲ್ಲಿ? ಹೌದು ಸರ್, ಮುಂಗಾರು ಬಹಳ ಜೂನ್ ಅಲ್ಲಿ ಮಳೆ ಇದ್ದಿಲ್ಲ ಸರ್. ಈಗೆಲ್ಲ ಹಿಂಗಾರು ಮಳೆ ಸಾಕಾಗ್ಬಿಟ್ಟಿದೆ ರೈತರಿಗೆ. ಸಾಕಾಗ್ಬಿಟ್ಟ ಸರ್, ಈಗ ಹೊಲ ಈಗ ಜೋಳ ಬಿತ್ತಕ್ಕಂತನು ಬಿಟ್ಟಿವಿ, ಅದನ್ನು ಹಸಿ ಯಾರವಲ್ ಸರ್, ಹಸಿ ಯಾರಿದ್ರೆ ಜೋಳ ಬಿತ್ತಬೇಕು. ಜೋಳ ಕಡ್ಲೆ ಇನ್ನೂ ಬಿತ್ತನೆ ಆಗಿಲ್ಲ, ಇನ್ನೂ ಆಗಿಲ್ಲ ಸರ್, ಇನ್ನೂ ಆಗಿಲ್ಲ ಸರ್. ಜಾಸ್ತಿ ಆಗಿದ್ರೆ ಸರ್ ಕಂಟಿನ್ಯೂ ತೇವಾಂಶ ಹಂಗೆ ಐತೆ ಸರ್, ಸ್ವಲ್ಪ ಆರಿದ್ರೆ ಬಿತ್ತಬೇಕಂತ ಕಾಯ್ತಾ ಇದೀವಿ, ಇನ್ನೂ ಆರಿಲ್ಲ ಸರ್ ಹೊಲಗಳು. ಅಂದ್ರೆ ಹಿಂಗಾರಿ ಜೋಳ ಸ್ವಲ್ಪ ಲೇಟ್ ಆಗತ್ ಬಿತ್ತಾರ ರೈತರು, ಏನ್ ಮಾಡ್ತಾರೆ ನಿಮ್ ಭಾಗದಲ್ಲೆಲ್ಲ ಹಿಂಗಾರಿ ಜೋಳ? ಈಗ ಕೆಲವ್ರು ಅತ್ತಿ ನೀರ್ ನಿಂತು ಹೋಗಿರ್ತಾವ್ ಸರ್, ಕೆಡಿಸಿರ್ತಾರ. ಅವು ಕೆಲವು ಜೋಳಕ್ಕಂತ ಬಿಟ್ಟಿದ್ನು ಇದಾವ್ ಸರ್, ಅವು ಬಿತ್ತಾರ ಸರ್. ಮತ್ ನೋಡ್ಕೊಂಡು ಈಗ ತೇವಾಂಶ ಆರಿದ್ ನೋಡ್ಕೊಂಡು ಬಿತ್ತಬೇಕಂತ ರೆಡಿ ಇದು ಸರ್, ನಮ್ಮ ಹೊಲಗಳು ಬಿತ್ತಾವ್ ಇದಾವ್ ಸರ್. ನಿಮ್ ಭಾಗದಲ್ಲಿ ಈ ಸಲ ಮೇಜರ್ ಎಲ್ಲ ಹತ್ತಿನ ಇದೆ, ಏರಿಯಾಕ್ ಜಾಸ್ತಿ? ಹೌದ್ ಸರ್, ಮೇಜರ್ ಹತ್ತಿನೇ ಇದೆ ಸರ್. ತೊಗರಿ ಬೆಳೆಗಳು ಅದು ಕೀಟಬಾಧೆ ಅದು ಏನ ಕಾಣಿಸ್ತಾ ಇದೆ ತೊಗರಿಯಲ್ಲಿ? ತೊಗರಿಯಲ್ಲಿ ಈಗೀಗ ಸರ್, ಈಗಿನ ಹೂವು ಈಗ ಮಗ್ಗೆ ಮಗ್ಗೆ ಕಾಣ್ತಾ ಇದೆ ಸರ್. ಏನಂತ ರೈತರೆಲ್ಲ ಏನಂತಿದ್ದಾರೆ ಈಗೆಲ್ಲ? ಮತ್ತೆ ಈ ಮಳೆ ಕಡಿಮೆ ಆಗ್ಬೇಕು ಸರ್ ಅಂತ ಕೇಳ್ತಾರೆ ಸರ್. ಜಾಸ್ತಿ ಆಗ್ಬಿಟ್ಟದ, ಎಲ್ಲ ಕಾಯಿ ಕೊಳಕತ್ತಾವ, ಮಳೆ ಇಲ್ಲಿಗೆ ಹೊರಪಾದ್ರೆ ಸಾಕಪ್ಪ. ತರಕಾರಿನೂ ಬಹಳ ಡ್ಯಾಮೇಜ್ ಆಗಿಬಿಟ್ಟ ಸರ್. ನಮ್ಗೆ ತರಕಾರಿ ಟೊಮಾಟೋ ಗಿಡಕ್ಕೆ ಒಣಗ ಕೊಳ್ತು ಹೋಗ್ತೇವ್ ಸರ್ ಎಲ್ಲ ಮಳೆ ಜಾಸ್ತಿ ಆಗಿ. ಟೊಮಾಟೊ ಬದನೆಕಾಯಿ ಕ್ಯಾಪ್ಸಿಕಮ್ ಗಿಡಕ್ಕೆ ಎಲ್ಲ ಅವು ಕೊಳತು ಹೋಗತ್ತೆ ಸರ್ ಗಿಡಕ್ಕೆ. ಹೇಗೆ ರೇಟ್ ಅದು ಮಾರುಕಟ್ಟೆಯಲ್ಲಿ ರೇಟ್ ಅದು ಸಿಗ್ತಾ ಇದೆ ರೈತರಿಗೆ ಹೇಗೆ ನಿಮಗೆ ತರಕಾರಿದು ರೇಟು? ಒಂದ್ಸಲ ಹೇಳ್ತದ, ಒಂದ್ಸಲ ಬೀಳ್ತದ, ಅದು ಹೇಳಕ್ಕೆ ಬರೋದಿಲ್ಲ ಸರ್. ಈಗ ಸದ್ಯ ಸಾಧಾರಣ ಆಯ್ತು ಸರ್, ಅಷ್ಟೊಂದು ಹೇಳ್ಕಂಗಿಲ್ಲ. ಆದ್ರೆ ಇಳುವರಿ ಇಲ್ಲ ಸರ್, ಬಹಳ ಕೊಳತು ಹೋಗ್ಯಾವ ಸರ್. ಇಳುವರಿ ಕಡಿಮೆ ಆಯ್ತು, ಮಳೆ ಜಾಸ್ತಿ ಆದ್ರೆ ಎಲ್ಲ ಹಾನಿನೇ. ಹಾನಿನೇ ಸರ್, ಮೇಲ್ಗಡೆ ಇರೋ ಬದನೆಕಾಯಿ ಕೊಳತು ಹೋಗ್ಯಾವ ಸರ್. ನಿಮ್ಮ ರಾಯಚೂರು ತಾಲೂಕಿನಲ್ಲಿ ಭೂಮಿ ಎಲ್ಲ ಸ್ವಲ್ಪ ಒಂಥರ ಬಿಳಿ ಭೂಮಿ ಇದೆ, ಅಷ್ಟು ನೀರ್ ನಿಲ್ಲದ ನಿಲ್ತಕ್ಕಂತ ಭೂಮಿ ಎಲ್ಲ, ಅಷ್ಟಾದ್ರೂ ಸಮಸ್ಯೆ ಆಗ್ತಾ ಇದೆಯಾ? ಅಷ್ಟಾದ್ರೂ ಸಮಸ್ಯೆ ಆಗ್ತಾ ಇದೆ ಸರ್. ಮತ್ತೆ ತರಕಾರಿ ನೋಡ್ರಿ, ಎಲ್ಲ ಮಲ್ಚಿಂಗ್ ಹಾಕಿ ಎಲ್ಲ ಪದ್ಧತಿ ಪ್ರಕಾರ ಮಾಡಿ ಇದು ಮಾಡಿದ್ರು, ಮೇಲ್ಗಡೆ ಇರೋನು ಕೊಳ್ತಾವ್ ಸರ್ ಮಳೆಗೆ. ಆಪರಿ ಆಗ್ತಾ ಇದೆ ಮಳೆ. ಭೂಮಿ ಟಚ್ ಆಗಿರೋ ಕೊಳಿಲಿ ಓಕೆ ಸರ್. ಆದ್ರೆ ಮೇಲ್ಗಡೆ ಇರೋ ತಾವು ಬದನೆಕಾಯಿ ಆಗಿರ್ಬೋದು, ಟೊಮಾಟೊ ದಾರ ಕಟ್ಟಿರುವಂತವನು ಕೊಳಕತ್ತ ಸರ್. ಈಗ ಮತ್ತೆ ಮಳೆ ಜಾಸ್ತಿ ಆಗಿ ಬಾವಿ ಬೋರ್ವೆಲ್ ಗಳು ನೀರ್ ಜಾಸ್ತಿ ಬಂದಿರ್ಬೇಕು ಅನ್ಸುತ್ತೆ. ಬೋರ್ವೆಲ್ ಎಲ್ಲ ರಿಚಾರ್ಜ್ ಆಗ್ಯಾವ ಸರ್, ಹಳ್ಳ ಕೊಳ್ಳಗಳೆಲ್ಲ ತುಂಬ್ಯಾವ ಸರ್. ಇಲ್ಲಿ ನಿಂತ್ರೆ ಸಾಕು ಸರ್, ಮತ್ತೆ ಏನ್ ಹೆಚ್ಚಾದ್ರೆ ಇನ್ನೂ ನಷ್ಟ ಆಗ್ತದೆ ಸರ್. ನೀವು ಒಬ್ಬ ರೈತರಾಗಿ ಏನ್ ಹೇಳ್ತೀರಿ ಈಗ ಹಿಂಗಾರಿ ಬೆಳೆಗಳಿಗೆ, ವಿಶೇಷವಾಗಿ ಜೋಳ ಕಡ್ಲೆನ ರೈತರು ಇನ್ಮೇಲೆ ಬಿತ್ತಾರೆ, ಬಿತ್ತಿದ ಮೇಲೆ ಬರ್ತಾವಂತೀರ? ಹೇಗೆ ಮಳೆ ಹೋಯ್ತುಪ್ಪ ಅಂತಂದ್ರೆ, ಮಳೆ ಆಗಲಿಲ್ಲ ಅಂದ್ರೆ ಬರ್ತಾವಂತೀರ ಬೆಳೆಗಳು? ಬರ್ತ ಸರ್, ಯಾಕಂದ್ರೆ ಈಗ ಮಳೆಗಾಲ ಚೆನ್ನಾಗಾಗಿರಲ್ ಸರ್, ಮಂಜು ಜಾಸ್ತಿ ಬೀಳ್ತದ, ತೇವಾಂಶ ಗಾಳಿಯಲ್ಲಿ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತಲ್ಲ ಸರ್, ತೇವಾಂಶಕ್ಕೆ ಬೆಳಿತೇವೆ ಸರ್ ಕಡ್ಲೆ ಜೋಳ ಅವೆಲ್ಲ. ಅವಕ್ಕೇನು ಮಳೆ ಮೇಲೆ ಬೇಕಾಗಿಲ್ಲ ಅಷ್ಟು? ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ ಸರ್. ಬ್ಲಾಕ್ ಸಾಯಿಲ್ ಇದ್ರೆ ಆರಾಮ್ ಬೆಳಿತೇವೆ ಸರ್, ರೆಡ್ ಸಾಯಿಲ್ಗೆ ಸ್ವಲ್ಪ ನೀರ್ ಬೇಕಾಗ್ತದೆ ಸರ್. ರೆಡ್ ಸಾಯಿಲ್, ರೆಡ್ ಸಾಯಿಲ್ಗೆ ಆಲ್ಮೋಸ್ಟ್ ಹಾಕಲ್ಲ ಸರ್ ಯಾರು. ರೈತರಿಗೆ ಏನ್ ಭೂಮಿ ಕಡ್ಲೆ ಅದು ಬಿತ್ತವ್ರು ಭೂಮಿ ರೆಡಿ ಮಾಡಿ ಇಟ್ಕೊಂಡ್ರೆ ಕಡ್ಲೆ ಜೋಳ ಅದು ಎಲ್ಲ ರೆಡಿ ಮಾಡ್ಕೊಂಡಾರ ಸರ್, ರೆಡಿ ಮಾಡ್ಕೊಂಡಾರ ಸರ್. ಈಗಿನ ಸ್ವಲ್ಪ ಹೊರಪಾದ್ರೆ ಬಿಡ್ತಾರೆ ಸರ್. ಒಳ್ಳೇದು ಬಸವರಾಜ್ ಅವರೇ, ಮಾಹಿತಿ ಹಂಚಿಕೊಳ್ಳೋಕೆ ಧನ್ಯವಾದ ತಮಗೆ. ಓಕೆ ಸರ್, ನಮಸ್ಕಾರ ಸರ್. ಚಿನ್ನೂರು ತಾಲೂಕಿನ ರೈತರಾದಂತಹ ಸಿ ವಿ ಪಾಟೀಲ್ರು ದಿದಿಗಿ ಗ್ರಾಮದವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಆ ಭಾಗದಲ್ಲಿ ಒಟ್ಟಾರೆ ಚಿನ್ನೂರು ತಾಲೂಕು ಇರಬಹುದು ಮತ್ತು ಬಳಗಾನೂರು ದಿದಿಗಿ ಆ ಭಾಗದಲ್ಲೆಲ್ಲ ಹೇಗೆ ಮಳೆ ಬೆಳೆ ಪರಿಸ್ಥಿತಿಗಳು ಹೇಗಿದಾವ ಅಂತಕ್ಕಂತ ಕೆಲವೊಂದಿಷ್ಟು ಮಾಹಿತಿ ಹಂಚ್ಕೊತಿದ್ದಾರೆ. ಪಾಟೀಲ್ರೆ, ತಮ್ಮ ಭಾಗದಲ್ಲಿ ಮಳೆ ಅದು ಹೇಗಾಗಿದೆ ಸರ್? ಈ ವರ್ಷ ವರ್ಷಕ್ಕಿಂತ ಹೆಚ್ಚಾಗಿದೆ ಮಳೆ. ಒಂದು ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಇಬ್ರಿಗೂ ಬಹಳ ತೊಂದರೆ ಆಗಿದೆ ಬೆಳೆಯಲ್ಲಿ. ಹಿಂಗಾರಿ ಬೆಳೆಯಲ್ಲಿ ನಾವು ಹೈಬ್ರಿಡ್ ಜೋಳ ಅನ್ನು ಬಿತ್ತನೆ ಮಾಡಿದೀವಿ. ಹೌದು, ಜಮೀನುಗಳಲ್ಲಿ ಸುಮಾರು ಜಮೀನುಗಳಲ್ಲಿ ನೀರ್ ನಿಂತ್ಕೊಂಡ್ಬಿಟ್ಟಿದೆ. ರೈತರು ಎಷ್ಟು ಗೊಬ್ಬರ ಹಾಕಿದ್ರು ಅದು ಚಿಗುರು ಹೊಡೆಯುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಬೆಳವಣಿಗೆ ಕುಂಠಿತ ಆಗಿಬಿಡುತ್ತದೆ, ಕುಂಠಿತವಾಗಿಬಿಟ್ಟಿದೆ. ಹಾಗಾಗಿ ಈ ವರ್ಷ ಇಳುವರಿ ಬಂದ್ರು ಕೂಡ, ಗಿಡಗಳು ಅಂದ್ರೆ ನಾಟಿ ಆದ್ರೂ ಕೂಡ ಇಳುವರಿ ಬರೋದು ಬಹಳ ಕಡಿಮೆ ಪ್ರಮಾಣದಲ್ಲಿ ಬರುವಂತ ಸಿಚುವೇಶನ್ ಇದೆ. ಮಡಿಗೆಯಲ್ಲಿ ಹರಿದು ಹೋಗ್ಲಿಕ್ಕೆ ವ್ಯವಸ್ಥೆಗಳು ಇರುವುದಿಲ್ಲ, ಹೇಗೆ ನೀರು ನಿಂತು ಬಿಡುತ್ತೆ ಸರ್? ಇರುತ್ತದೆ, ಡೌನ್ ಇರುತ್ತದೆ. ಇದ್ರ ಕೂಡ ಈ ಒಂದು ಒಂದ್ ಇಂಚಿನಷ್ಟು ನೀರು ಪ್ರಮಾಣ ಡೈಲಿ ಮಳೆ ಆಗೋದ್ರಿಂದ ನಿಂತ್ಕೊಂಡೇ ಇರ್ತದೆ ಅದು ನೀರು. ಅದು ಒಂದು 10 hours 15 hours ಆದ್ಮೇಲೆ ಅದು ಬತ್ತಿರ್ತದೆ ನೀರು ಆಟೋಮೆಟಿಕ್ಲಿ. ಆ ತರ ನೀರ್ ನಿಂತಾಗ ಜೋಳದ ಬೆಳೆಗೆ ಹಾನಿ ಆಗಿಬಿಡುತ್ತದೆ. ಹಾನಿ ಆಗ್ತದೆ, ಯಾಕಂದ್ರೆ ಅದೆಲ್ಲ ರೂಟ್ಸ್ ಎಲ್ಲ ಚಿಕ್ಕ ಚಿಕ್ಕ ರೂಟ್ಸ್ ಗಳು ಇರೋದ್ರಿಂದ. ಈಗ ನಾವ್ ಹೇಳ್ಬೇಕಂದ್ರೆ ನಮ್ ಭಾಗದಲ್ಲಿ ಸುಮಾರು ಈ ಮಳೆಯಿಂದ ಮಳೆ ಪ್ರಮಾಣದಿಂದ ಈ ಬೇವಿನ ಮರಗಳು ಸಮೇತ ಒಣಗಿ ತಪ್ಪಲಗಳೆಲ್ಲ ಡ್ರೈ ಆಗ್ತಾ ಇದೆ, ಡ್ರೈ ಆಗ್ತಾ ಇದಾವೆ. ಆ ಪ್ರಮಾಣದಲ್ಲಿ ಮಳೆ ಆಗಿದೆ. ಹಿಂಗಾರು ಈಗ ಹತ್ತಿ ಬೆಳೆಯೋದು ಹೇಗೆ ನಿಮ್ ಭಾಗದಲ್ಲಿ? ಹತ್ತಿ ನಮ್ಮಲ್ಲಿ ಹತ್ತಿ ಬೆಳೆ ಹೆಂಗಾಗಿದೆ ಸರ್? ಈಗ ಹತ್ತಿ ಫಲ ಬಂದ್ಬಿಟ್ಟಿದೆ ರೈತರಿಗೆ ಬಿಡಿಸೋಣಕ್ಕೆ, ಬಿಡಿಸೋಕ್ ಆಗ್ತಾ ಇಲ್ಲ ಕೆಸರು ಗದ್ದೆಯಲ್ಲಿ. ಹೌದು. ಆಮೇಲೆ ಇನ್ನೊಂದೇನಾಗಿದೆ, ಹತ್ತಿ ಫಲದಲ್ಲಿ ಈ ಮಳೆ ಆಗೋದ್ರಿಂದ ಹತ್ತಿಯಲ್ಲಿ ಕಸರು ತರ ಡ್ರೈ ಆಗದಂತ ತಪ್ಪಲ ಕಸರು ತರ ಅದರಲ್ಲಿ ಸಿಗಿ ಬಿದ್ದು ಬಿಡ್ತದೆ. ಮಾರ್ಕೆಟ್ ಅಲ್ಲಿ ಹೋದ್ರೆ ಬೆಲೆ ಅದಕ್ಕೂ ಕಡಿಮೆ. ನಂತರದಿಂದಲೇ ಈ ಹತ್ತಿ ಕೆಳಗಡೆಯಿಂದ ಡ್ರೈ ಆಗಿ ಗಿಡ ಕೂಡ ಒಣಗ್ತಾ ಇದೆ. ಈ ತಂಪಿಗೆ ತಂಪಿಗೆ ಕೆಳಗಡೆಯಿಂದ ಕೊಳೆತು ಬಿಡ್ತವೆ ಎಲೆಗಳು, ಕೊಳತು ಎಲೆಗಳು ಕೊಳತು ಕೆಂಪು ತರ ಆಗಿಬಿಟ್ಟಿದೆ. ಹೌದೌದು. ಬಟ್ ರೈತರ ಪರಿಸ್ಥಿತಿ ಬಹಳ ಗಂಭೀರವಾದಂತ ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿ ಯಾವ ಸರ್ಕಾರನು ಸ್ಪಂದನೆ ಮಾಡಕ್ ಆಗೋದಿಲ್ಲ, ಯಾರು ಮಾಡಕ್ ಆಗಲ್ಲ, ದೇವ್ರನೇ ಬರ್ಬೇಕು, ದೇವ್ರನೇ ಕಂತಾಗಿರೋದಂತ ಮಾತು ಎಲ್ಲರಿಗೂ ಇದನ್ನ ಮಾಡೋದು. ಇದು ಈಗ ತೊಗರಿ ಬೆಳೆ ಹೇಗದ ನಿಮ್ ಭಾಗದಲ್ಲಿ? ತೊಗರಿ ಬೆಳೆ ಪರಪ್ರಮಾಣ ಚೆನ್ನಾಗಿದೆ ಸರ್ ಈಗ ಒಟ್ಟಾರೆ, ಯಾಕಂದ್ರೆ ಅದು ರೂಟ್ಸ್ ಬಹಳ ಗಟ್ಟಿ ಆಗಿರೋದ್ರಿಂದ ಅದು ಸ್ವಲ್ಪ ತಡ್ಕೊಂಡಿದೆ, ಅದು ತಡ್ಕೊಂಡಿದೆ, ಪರವಾಗಿಲ್ಲ. ಅದು ಒಂದ್ ಸ್ವಲ್ಪ ನಾವು ಏನಾದ್ರು ತೊಗರಿ ನಮ್ ಭಾಗದಲ್ಲಿ ತೊಗರಿ ಪ್ರಮಾಣ ಕಡಿಮೆ, ನಮ್ ಭಾಗದಲ್ಲಿ ಹೆಚ್ಚಿಗೆ ಹೈಬ್ರಿಡ್ ಜೋಳ ಮತ್ತು ಹತ್ತಿ ಗದ್ದಿ ಸ್ವಲ್ಪ ಸ್ವಲ್ಪ ನಮ್ಮಂತವರು ಹಾರ್ಟಿಕಲ್ಚರ್ ಪ್ರಮಾಣದಲ್ಲಿ ಬಂದಿದ್ದೀವಿ. ಈಗ ಸೂರ್ಯಪಾನ ಹಾಕಿದ್ರು ಅಂತ ಹೇಳಿದ್ರು ಹಿಂಗಾರಿನಲ್ಲಿ, ಸ್ವಲ್ಪ ಜನ ರೈತರ ನಿಮ್ ಭಾಗದಲ್ಲಿ ಹೇಗ್ ಬಂತು ಸೂರ್ಯಪಾನ? ಬಹಳ ಇಳುವರಿ ಕಡಿಮೆ ಬಂತು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಂತು. ಎಕರೆಗೆ ಒಂದು ಏನಿಲ್ಲ ಅಂದ್ರೆ 1,000 ರಿಂದ 2,000 ರೂಪಾಯಿ ಅವ್ರಿಗೆ ಲಾಭದಾಯ ಉಳಿದಿದೆ. ಬಹಳಷ್ಟು ನಷ್ಟದಲ್ಲಿ ಅವ್ರಿಗೆ ಎಲ್ಲ ಈ ಎಕ್ಸ್ಪೆಂಡಿಚರ್ ಮಳೆ ಆಗೋದ್ರಿಂದ ತೂರೋದು ಕೊಯ್ಯೋದು ಎಲ್ಲ ಡಬಲ್ ಕಾಸ್ಟ್ ಆಗಿದೆ ಅವ್ರಿಗೆ ರೈತರಿಗೆ. ಹಂಗಾಗಿ ಸ್ವಲ್ಪ ಎಕರೆಗೆ 1,000-2,000 ಪ್ರಮಾಣದಲ್ಲಿ ಅವ್ರಿಗೆ ಕಷ್ಟಪಟ್ಟದಕ್ಕೆ ಅಷ್ಟು ಮಾತ್ರ ಉಳಿದಿದೆ ಅಂತ ಹೇಳ್ಬೋದು ನಾವು. ಈಗ ಮತ್ತೆ ಹಿಂಗಾರಿ ಜೋಳ ಕಡಲೆ ಅದು ಏನು ರೈತರು ಸಿದ್ಧತೆ ಮಾಡ್ಕೋತಾ ಇದ್ದಾರಾ ಹೇಗೆ? ಈಗ ಕೆಲವೊಬ್ರು ಬಿತ್ತಾ ಇದಾರೆ ಸರ್, ಈಗ ಕೆಲವೊಬ್ರು ಆಲ್ರೆಡಿ ಈಗ ಒಂದು ಈ ಮಳೆ ಬರೋದಕ್ಕಿಂತ ಮುಂಚೆ ಬಿತ್ತಿದವ್ರು ಇದಾರೆ. ಈಗ ಕಡಲೆ ಕೂಡ ಆಲ್ರೆಡಿ ರೈತರು ಕೆಲವೊಬ್ರು ಮಾಡ್ತಾ ಇದಾರೆ, ಬಟ್ ಹಸಿ ಇರೋದ್ರಿಂದ ಈಗ ಅವ್ರಿಗೆ ಸುಮಾರು ಇನ್ನು 15-20 ದಿನ ತನಕ ಬಿತ್ತಕ್ಕೆ ಅವಕಾಶ ಇಲ್ಲದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವೆಲ್ಲ ಬ್ಲಾಕ್ ಸಾಯಿಲ್ ಅಲ್ವಾ, ಹಾಗಾಗಿ ಬೇಗ ಅದು ಡ್ರೈ ಆಗಂತ ಪರಿಸ್ಥಿತಿ ಬರೋದಿಲ್ಲ. ಒಮ್ಮೆ ಮಳೆ ಚಲೋ ಮಳೆ ಆದ್ರೆ 15 ದಿವಸ ಬೇಕಾ ಭೂಮಿಯಲ್ಲಿ ಹೋಗ್ಲಿಕ್ಕೆ? ಬೇಕು ಸರ್, ಬಿತ್ತಬೇಕಂದ್ರೆ ಅಷ್ಟು ಸಮಯ ಬೇಕು. ತೋಟಗಾರಿಕೆ ಬೆಳೆಗಳು ಕೆಲವೊಂದ್ ಕಡೆ ಹಾಕಿದ್ದಾರೆ, ಲಿಂಬೆ ಇದೆ ಕೆಲವೊಂದ್ ಕಡೆ, ಅಲ್ಲಲ್ಲಿ ತೋಟಗಾರಿಕೆ ನೋಡಬಹುದು ನಾವು ಸ್ವಲ್ಪ. ಹೇಗಿದಾವೆ ಸರ್? ಈಗ ನಮ್ದೇ ತೋಟಗಾರಿಕೆ ಇದೆ ಅಲ್ವಾ, ಈಗ ನಿಂಬೆ ಗಿಡದ್ರು ಏನಾಗಿದೆ ಅಂದ್ರೆ ತಂಪಿಗೆ ಕೆಳಗಡೆ ರೂಟ್ಸ್, ಆ ರೂಟ್ಸ್ ಇನ್ ಮೇಲೆ ಒಂದು ಸ್ಕಿನ್ ಇರ್ತದೆ, ಆ ಸ್ಕಿನ್ ಕೊಳಿತಾ ಇದೆ. ಆ ಕೊಳೆಯೋದ್ರಿಂದ ಮೇಲಿನ ಗಿಡ ಸಮಾತಿಗೆ ಅದ್ರ ಬ್ರಾಂಚಸ್ ಗಳು ಎಲ್ಲ ಡ್ರೈ ಆಗ್ತಾ ಇದಾವೆ ತಂಪಿಗೆ. ಆನಂತರ ಈ ಜಂಪಲ್ದನ್ನು ಜಾಮನ್ ಅಂತೀವಲ್ಲ ನಾವು, ಜಂಪಲ್ದನ್ನು ನಮ್ಮ ಭಾಷೆಯಲ್ಲಿ, ಅದು ಏನಾಗಿದೆ, ಅದು ಹಣ್ಣು ಸುಮಾರು ಬಹಳ ಚೆನ್ನಾಗಿ ಬಂದಿದೆ, ಬಟ್ ಈ ಮೋಡದ ವಾತಾವರಣದಲ್ಲಿ ಹುಳಗಳು ಜಾಸ್ತಿ. ಅದಕ್ಕೆ ಏನ್ ಸ್ಪ್ರೇ ಮಾಡಿದ್ರು ಅದು ಸ್ಪ್ರೇ ಮಾಡಕ್ ಸಮಯನೂ ಇಲ್ಲ ಈಗ ವಾತಾವರಣದಲ್ಲಿ, ಸ್ಪ್ರೇ ಮಾಡಕ್ ಸಮಯನೂ ಇಲ್ಲ. ಸ್ಪ್ರೇ ಮಾಡಿದ್ರೆ ರಾತ್ರಿ ಮಳೆ, ಇವತ್ತು ಮಾಡಿದ್ರೆ ರಾತ್ರಿ ಮಳೆ ಬರ್ತದೆ, ಮಾಡಿದ್ರು ಕೂಡ ವ್ಯರ್ಥ ಅಂತ ಪರಿಸ್ಥಿತಿಯಲ್ಲಿ ಇದೆ. ಇದು ನೋಡಿ ಒಂದು ಪ್ರಕೃತಿ ವಿಕೋಪ ಅಂತ ಹೇಳಿ ಕರಿತೀರ ನಾವು, ಇದಕ್ಕೆ ಏನಂತೀರಿ ಮತ್ತೆ? ಇದಕ್ಕೆ ಇರ್ಬೋದು ಸರ್, ಪ್ರಕೃತಿ ಅತಿಯಾದ ವಿಕೋಪದಿಂದ ಇದು ಆಗಿರ್ಬೋದು ಅಂತ ನನ್ಗೆ ಅನಿಸ್ತದೆ ಸರ್. ಇದು ಮಳೆ, ಮಳೆ ಆಗ್ಲಿಲ್ಲ ಮುಂಗಾರಿನಲ್ಲಿ, ಸ್ವಲ್ಪ ಲೇಟ್ ಆಯ್ತು, ಆಮೇಲೆ ಆಯ್ತು ಮಳೆ ಮುಂಗಾರಿನಲ್ಲಿ ಬಂತು, ಪರವಾಗಿಲ್ಲ ಚೆನ್ನಾಗಿ ಆಯ್ತು ಅಂತಂದ್ರು, ಹಿಂಗಾರಿನಲ್ಲಿ ತರ ಮಳೆ ಹತ್ಕೊಂಡ್ ಕುಂತ್ ಬಿಡ್ತಾ ಇದೆ. ಈಗ ಹೆಂಗಂದ್ರೆ ಕೈ ಬಂದು ತುತ್ತು ಬಾಯಿ ಬರ್ಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ರೈತರು. ಹೌದು, ವ್ಯವಸ್ಥೆ ಇದೆ. ತಾವು ಏನೇನ್ ಬೆಳೆಗಳನ್ನ ಹಾಕಿರಿ ಸಲ? ಈಗ ನಿಂಬು ಇದೆ ಸರ್, ಇದೆ ಸೀತಾಫಲ ಇದೆ. ಬೇರೆ ಬೆಳೆಗಳು ಬೇರೆ ಭೂಮಿಯಲ್ಲಿ? ಬೇರೆ ಭೂಮಿಯಲ್ಲಿ ಗದ್ದಿ ಹಾಕಿದ್ವಿ, ಗದ್ದಿ ಮಾಡಿದೀವಿ ಸರ್, ಹತ್ತಿ ಹಾಕಿದೀವಿ. ಜೋಳ ಕೂಡ ಬಿತ್ತಿದ್ರೆ ಮಾಡಿದ್ವಿ, ಈಗ ಇವತ್ತು 2 ದಿನ ಆಯ್ತು ಸ್ಪ್ರೇ ಮಾಡ್ತಾ ಇದೀವಿ, ಇನ್ನು ಮಾಡ ಬರ್ತಾ ಇದೆ, ಇವತ್ತು ಮಳೆ ಬರುವಂತ ಸಿಚುವೇಶನ್ ಕೂಡ ಇದೆ. ಭತ್ತದ ಬೆಳೆ ಹೇಗಿದಾವ್? ಗದ್ದೆಗಳು, ಗದ್ದೆ ಏನೋ ಪರವಾಗಿಲ್ಲ ಸರ್, ಚೆನ್ನಾಗಿದಾವೆ. ಅದಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ? ಹುಡುಗ ಬೆಳೆ ನೋಡಿದ್ರೆ ಗದ್ದೆ ಸುರಕ್ಷಿತವಾಗಿ ಅನ್ಸುತ್ತೆ ಈಗ? ಗದ್ದೆ ಒಂದು ಸ್ವಲ್ಪ ಸುರಕ್ಷಿತ ಅದು, ಮತ್ತೆ ಯಾಕಂದ್ರೆ ಇವತ್ತು ಸುರಕ್ಷಿತ ಇರ್ಬೋದು ಸರ್, ನಾಳೆ ನಾವು ಕಟಾವು ಮಾಡುವಂತ ಸಂದರ್ಭದಲ್ಲಿ, ತೆನೆ ಬಿಡುವಂತ ಸಂದರ್ಭದಲ್ಲಿ ಅದು ಈ ತರ ಆಯ್ತಂದ್ರೆ ಅದು ಕೂಡ ಅದೇನ ಹೇಳಿದ್ನಲ್ಲ, ಕೈ ಬಂದಿದ್ದು ಬಾಯಿ ಬರಲಾರಂತ ಪರಿಸ್ಥಿತಿ ರೈತರಿಗೆ ಆಗ್ತದೆ. ಹೌದೌದು, ಒಳ್ಳೇದ್ರಿ, ನಮಸ್ಕಾರ, ಮಾಹಿತಿ ಹಂಚಿಕೊಂಡು. ಥ್ಯಾಂಕ್ ಯು ಸರ್, ನಮಸ್ಕಾರ. ಈಗ ಮಾನ್ವಿ ತಾಲೂಕಿನ ರೈತರಾದಂತಹ ಪಂಪನಗೌಡರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳ ಪರಿಸ್ಥಿತಿ ಏನಿದೆ, ರೈತರು ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಮಳೆ ಒಟ್ಟಾರೆ ಏನು ರೈತರಿಗೆ ಯಾವ ರೀತಿ ಸಮಸ್ಯೆ ಇರಬಹುದು, ಅಥವಾ ಒಳ್ಳೆ ರೀತಿ ಮಳೆ ಹೇಗಾಗಿದೆ ಅಂತಕ್ಕಂತ ವಿಚಾರ ಹಂಚ್ಕೋತಿದ್ದಾರೆ ಪಂಪನಗೌಡರು. ಪಂಪನಗೌಡ್ರೆ, ತಮ್ಮ ಮಾನ್ವಿ ತಾಲೂಕಿನಿಗೆ ಬಂದಾಗ ಹೇಗೆ ಬೆಳೆಗಳು ಹೇಗಿದಾವ್ರಿ, ಹಿಂಗಾರು ಬೆಳೆಗಳು ಮುಂಗಾರು ಬೆಳೆಗಳು? ಸರ್, ನಮ್ಮ ಮಾನವಿ ತಾಲೂಕಿನಿಂದ ಎಲ್ಲ ಬೆಳೆ ಚೆನ್ನಾಗಿದಾವ್ರಿ, ಆದ್ರೆ ಏನಾಯ್ತಂದ್ರೆ ಈ ಮಳೆಗಾಲ ಜಾಸ್ತಿ ಆದ್ರಿಂದ ಅಕ್ಕಿ ಎಲ್ಲ ಕೆಟ್ಟೋಗಿ ಬಿಟ್ಟವ್ರಿ. ಈಗ ಏನಂದ್ರೆ ಪಿಂಕು ಬೋಲೋ ಜಾಸ್ತಿ ಆಗಕಚ್ಚಿದ್ರಿ. ಇನ್ನೊಂದ್ ಏನಂದ್ರೆ ಈ ಮಳೆಗೆಲ್ಲ ಕಾಯಿ ಎಲ್ಲ ಕೊಳ್ತೋಗಿ ಬಿಟ್ಟವ, ಕಾಯಿ ಬುರ್ಗ ಆಗಕಚ್ಚಿದ್ರಿ, ಕೆಳಗಡೆ ಎಲ್ಲ ಕಾಯಿ ಹತ್ತಿ ಪಲ್ ಕಾಯಿ ಬಿಟ್ಟದ್ರಿ. ಇನ್ನು ಹತ್ತಿ ಬುಡ್ಸಮ್ಮ ಕೂಡ ಆಗವಲ್ತ್ರಿ. ಮಳೆ ಸರ್ ಈ ಸಾರಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅತಿ ಹೆಚ್ಚು ಮಳೆ ಆಗಿದೆ. ಹೆಚ್ಚು ಮಳೆ ಆಯ್ತು. ಹೌದ್ ಸರ್. ಹತ್ತಿ ಬೆಳೆ ಇದ್ದವ್ರಿಗೆ ಎಲ್ಲಾ ಸಮಸ್ಯೆ ಆಗ್ತದೆ, ಹತ್ತಿ ಬೆಳೆ ಹಾಕಿದವ್ರಿಗೆ ಸಲ? ಹತ್ತಿ ಬೆಳೆ ಅಂತಲ್ಲ ಸರ್, ಜೋಳ ಕೂಡ ಇವನ್ ಕೆಂಪ್ ಕಾಯಿ ಬಿಟ್ಟಾವ ಸರ್, ಅದು ಭೂಮಿ ಆರ್ತಾ ಇಲ್ಲ ಸರ್. ತೊಗರಿ ಬೆಳೆಗಳು ಹೇಗಿದೆ ನಿಮ್ ಭಾಗದಲ್ಲೆಲ್ಲ? ತೊಗರಿ ನಮ್ಮ ಹತ್ರ ಯಾರು ಬೆಳೆದಿಲ್ಲ ಸರ್, ಇಲ್ಲಿ ಯಾರು ಹಾಕಿಲ್ಲ ಸರ್ ನಮ್ಮ ಏರಿಯಾದಲ್ಲಿ. ನಿಮ್ಮ ಏರಿಯಾದಲ್ಲಿ ಹಾಕಿಲ್ಲ ಅಷ್ಟು? ನಂದ್ಯಾಳ ಭಾಗದಲ್ಲಿ ಸುತ್ತಮುತ್ತ ಇಲ್ಲಿ ಯಾರು ತೊಗರಿಯನ್ನು ಹಾಕಿಲ್ಲ ಸರ್. ನಮ್ಮಲ್ಲಿ ಬಹಳ ಅಂದ್ರೆ ಹತ್ತಿ, ಜೋಳ, ಹೈಬ್ರಿಡ್ ಜೋಳ ಸರ್. ಈಗ ಸೂರ್ಯಕಾಂತಿ ಹೇಗೆ ನಿಮ್ ಭಾಗದಲ್ಲಿ ಹಾಕಿದ್ರ ಸೂರ್ಯಕಾಂತಿಯನ್ನ? ಸೂರ್ಯಕಾಂತಿ ಹಾಕಿದ್ರ ಸರ್, ಅದೇ ಎಕರೆ 3-2 ಅಂತ ಬಂತು ಸರ್. ಅಷ್ಟು ಇಳುವರಿ ಏನ್ ಬರ್ಲಿಲ್ಲ? ಬರ್ಲಿಲ್ಲ ಸರ್, ನಾನು ಹಾಕಿದ್ದೆ ಸರ್, 2.5 ಕ್ವಿಂಟಲ್ ಬಂತು ಸರ್ ಅಷ್ಟೇ. ಮತ್ತೆ ಹಿಂಗಾರು ಬೆಳೆಗಳು ಏನು ಭೂಮಿ ಸಿದ್ಧತೆ ಮಾಡ್ಕೊಂಡವ್ರು? ಈಗ ಜೋಳ ಮತ್ತು ಕಡ್ಲೆ ಹಾಕುವಂತವ್ರ ಪರಿಸ್ಥಿತಿ ಏನು ಸರ್? ಹಿಂಗಾರಿ ನಮ್ಮಲ್ಲಿ ಅಂತೂ ಅಷ್ಟಿಲ್ಲ ಸರ್, ಹೈಬ್ರಿಡ್ ಜೋಳ ಇದೆ ಸರ್, ಎಲ್ಲಾರು ಹಾಕಿದ್ದಾರೆ. ಆದ್ರೆ ಮಳೆ ಅತಿ ಹೆಚ್ಚಾದ ಕಾರಣ ಅದು ಕೆಂಪಾಗಿದೆ ಸರ್. ಹತ್ತಿಗಳು ಬಿಡಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನಮ್ದೀಗ? ಹಾ, ಹಂಗೆ ಬಿಡಿಸ್ತಾ ಇದೀವಿ ಸರ್. ಹಂಗೆ ಮಧ್ಯಾಹ್ನಕ್ ಮಳೆ ಬರುತ್ತೆ, ಬಿಟ್ಟು ಹೋಗೋದ್ರಿ, ಹಂಗೆ ಹೆಂಗು ನಡೆದ್ರೆ. ಕೂಲಿ ಆಳದು ಸಿಗ್ತಾ ಇದ್ದಾವ ಹೇಗೆ ಸರ್? ಸಿಗ್ತಾ ಸರ್, ಕೂಲಿ ಆಳನ ಅಂದ್ರೆ ರೇಟ್ ಜಾಸ್ತಿ ಇದೆ ಸರ್. ಹೇಗ್ ಕೊಡ್ತಾ ಇದ್ರಿ ರೇಟ್ ಒಂದ್ ದಿವಸಕ್ಕೆ? ಹಾ, 350 ಸರ್, ಆಟ ವಿತ್ ಆಟ ಸರ್. ಟೋಟಲ್ 350 ರೂಪಾಯಿ. ಹ್ಮ್ ಸರ್, ಆಟ ಸೇರಿ ಸರ್. ಅಂದ್ರೆ ಒಟ್ಟಾರೆ ಮಳೆ ಜಾಸ್ತಿ ಆಗ್ಬಿಟ್ಟಿದೆ, ಮಳೆ ಬೇಕಾಗಿಲ್ಲ ಈಗ ರೈತರಿಗೆ ಸರ್? ಸದ್ಯ ಮಳೆ ಅಂತ ಯಾರಿಗೂ ಬೇಕಿಲ್ಲ ಸರ್, ಸಾಕಾಗಷ್ಟು ಮಳೆ ಆಗಿದೆ ಸರ್. ಅದರಿಂದ ಭೂಮಿ ಆರ್ತಾ ಇಲ್ಲ, ಕಸ ಕೀಳಲ್ಲ, ಆಗ್ತಾ ಇಲ್ಲ ಸರ್, ಹಂಗೆ ಹತ್ತಿ ಬಿಡ್ಸಕ್ ಆಗ್ಬೋದು ಸರ್, ಬಹಳ ಪ್ರಾಬ್ಲಮ್ ಆಗಿದೆ ಸರ್. ಒಳ್ಳೇದು ಪಂಪನಗೌಡ್ರೆ, ಮುಂದಿನ ದಿನಗಳಲ್ಲಿ ನೋಡಿ ಮಳೆ ಇನ್ನು ಬರುವ ಆಗ್ಬಹುದು ಅಂತಕ್ಕಂತ ವಿಚಾರ ಅಲ್ಲಲ್ಲಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ವಿಚಾರ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮ್ಮ. ಥ್ಯಾಂಕ್ ಯು ಸರ್. ಈಗ ನಮಗೆ ಫೋನ್ ಸಂಪರ್ಕದಲ್ಲಿ ರೇವಣ್ ಸಿದ್ದಪ್ಪ ಅವರು, ಮಸ್ಕಿ ರೈತರು, ಇವರು ಕೆಲವೊಂದಿಷ್ಟು ವಿಚಾರವನ್ನ ಹಂಚ್ಕೊತಿದ್ದಾರೆ. ಆ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು. ರೇವಣ್ ಸಿದ್ದಪ್ಪ ಅವರೇ, ಹೇಗ್ ಅನಿಸ್ತದೆ ನಿಮ್ಗೆ ಮಳೆ ಬೆಳೆಗಳು ಹೇಗಿದೆ? ಮುಂಗಾರು ಬೆಳೆಗಳು, ಹಿಂಗಾರು ಬೆಳೆಗಳು ಏನ್ ನಡೆದಿ? ರೈತರು ಏನ್ ಮಾಡ್ತಾ ಇದಾರೆ ಈಗೆಲ್ಲ? ರೈತರು ಮಳೆ ಜಾಚಾಲ ಸಲುವಾಗಿ ತೊಂದರೆ ಒಳಗಾಗಿದ್ದಾರೆ ರೈತರು ಸರ. ತೊಗರಿ ಬೆಳೆ, ಆಮೇಲೆ ಸಜ್ಜಿ, ಸೂರ್ಯಪಾನ, ಮೊದಲು ಬೆಳಕಂದು ಎಲ್ಲ ಸೂರ್ಯಪಾನ ಚೆನ್ನಾಗಿ ಬಂದಿದ್ದಾವ ಸರ್. ನಂತರ ಆಗಿದ್ ಏನಪ್ಪ ಅಂದ್ರೆ ಮಳೆಗೆ ತುತ್ತಾಗಿ ಸರಿ ಬೆಳೆ ಬಂದಿಲ್ಲ ಸರ್. ಅದ್ರಿಂದ ಮಲ್ಲೆ ನಮ್ಮ ಫ್ರೆಂಡ್ ಒಬ್ರು 18,000 ರೂಪಾಯಿ ಖರ್ಚು ಮಾಡಿ ಬೀಜ ಬಿತ್ತಿದ್ದಾರೆ ಸರ್. 14,000 ರೂಪಾಯಿ ಬೀಜ ಆಗಿದ್ದ ಸರ್. 14,000 ರೂಪಾಯಿ ಬಂತು ಬೆಳೆ? 14,000 ಬಂದ್ರೆ ಸರ್, 18,000 ರೂಪಾಯಿ ಬೀಜ ಬಿತ್ತಿದ್ದಾರೆ ಸರ್. 18,000 ಬೀಜ, ಗೊಬ್ಬರ, ಬಿತ್ತು ಕೂಲಿ ಎಲ್ಲಾ ಸೇರಿದ್ರೆ ನೋಡಿ ರೈತರ ಪರಿಸ್ಥಿತಿ ಹೇಗಾಗತ್ತೆ? ಬಹಳ ತೊಂದರೆ ಗಿಳಾಗಿರೋದು. ಆಮೇಲೆ ತೊಗರಿ ಸರ್ ಪೂರ್ತಿ ನೀರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾವ ಸರ್. ಈ ತರ ನಿಂತ್ಕೊಂಡ್ರೆ ಕೊಳೆ ರೋಗ ಬಂದು ಇಳುವರಿ ಕೂಡ ಬರೋದಿಲ್ಲ ಸರ್. ತೊಗರಿ ಮತ್ತೆ ಮಳೆ ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಲುದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ತಗ್ಗು ಪ್ರದೇಶದಲ್ಲಿ ಬರೋದಿಲ್ಲ ಸರ್. ಬಸಿಗಾಲುವೆ ಮಾಡಿ ಹೊರಗೆ ಹಾಕ್ಲಿಕ್ಕೆ ವ್ಯವಸ್ಥೆಗಳ ಮಾಡಿದ್ರೆ ಒಳ್ಳೇದು. ರೈತರು ಮಾಡ್ದೆ ಇದ್ದಾರ ಸರ್, ಮಾಡಿದ್ರು ಕೂಡ ತೊಂದರೆ ಹಸಿ ಹಸಿ ಸರ್, ಮ್ಯಾಗ್ಲಿಂದ ಬರ್ತಕ್ಕಂತ ಮಳೆ ಸರ್. ಹೌದೌದು, ಬಹಳ ತೊಂದರೆ ಆಗಿದ್ದ, ತೊಂದರೆ ಗಿಡಾಗಿದ್ದಾರ ಸರ್. ಈಗ ಹಿಂಗಾರು ಏನು ಮತ್ತ ಬೆಳೆ ಇನ್ನು ಬಿತ್ತನೆ ಪ್ರಾರಂಭ ಆಗಿಲ್ಲ. ಈ ಕಡ್ಲೆ ಬಿತ್ತಬೇಕಂತಾರ ಸರ್, ಜೋಳ ಬಿತ್ತಬೇಕಂತಾರ, ಮಳೆ ಬಿಡ್ತಾ ಇಲ್ಲ. ಪಟ್ಟ ಬಿತ್ತನೆ ಆಗಿಲ್ಲ ಒಂಚೂರು ಎಲ್ಲೂ? ಇಲ್ಲ ಇಲ್ಲ ಇಲ್ಲ, ಬಿತ್ತನೆ ಆಗಿಲ್ಲ ಸರ್. ನಮ್ ಭಾಗದಲ್ಲಿ ಯಾವ್ದು ಬಿತ್ತನೆ ಆಗಿಲ್ಲ ಸರ್. ಜೋಳ ಬಿತ್ತಬೇಕಂತಾರೆ ಸರ್, ತೆರಕಾನಿ ಏರಿಗೆಲ್ಲ ಎರಿ ಭೂಮಿ ಸರ್. ಜೋಳ ಬಿತ್ತಬೇಕಂತ ಹೇಳಿ ರೆಡಿ ಸರ. ಮತ್ತೇನಂತಂದ್ರೆ ತುಂಬಾ ಕಸ ಬೆಳೆದು ಬೀಳಾಗ್ಬಿಟ್ಟಿವೆ ಸರ್ ಹೊಲಗಳೆಲ್ಲ. ಕಸ ಬಿದ್ದಾವೆ ಮತ್ ಜೋಳ ಲೇಟ್ ಆಗತ್ತಲ್ಲ, ಹೇಗೆ ಮತ್ ಬಿತ್ಬಹುದಾ ಬೆಳೆ ಏನಂತಿರ್ತಾವು? ಏನು ತೊಂದರೆ ಆಗಿದೆ ಸರ್. ಈಗ ಬಿತ್ತಬೇಕು ಸರ್. ಈಗ ಮತ್ತೆ ಒಂದ್ ವಾರ 10 ದಿನ ಹೋದ ಅಂದ್ರೆ ಸರ್ ಹಿಂದ ಆಗ್ತಾವ ಸರ್. ಕಡ್ಲೆ ಬರಲ್ಲ ಸರ್, ಕಡ್ಲೆ ಅನುಕೂಲ ಐತಿ, ಕಡ್ಲೆ ಬಿತ್ತಬಹುದು. ಆದ್ರೆ ಕೆಲವು ಹೊಲಗಳು ಕಡ್ಲೆ ಬರ್ತಾವೆ, ಕೆಲವು ಹೊಲಗಳು ಕಡ್ಲೆ ಬರೋದಿಲ್ಲಲ್ಲ ಸರ್. ಕಡ್ಲೆ ಬರೋದಿಲ್ಲ. ಹಿಂಗಾಗಿ ಒಟ್ಟೆ ಏನಪ್ಪ ಅಂದ್ರೆ ರೈತರು ಬಹಳ ಇಕ್ಕಟ್ಟಲ್ಲಿ ಇದ್ದಾರೆ ಸರ್. ಸದ್ಯ ಮಳೆಯಾಗಿ ತೊಂದರೆ ಆಗ್ತಾ ಇದೆ ರೈತರಿಗೆ. ಹೌದು, ದಾಳಿಂಬೆ ಬೆಳೆಗಾರರಾಯ್ತು, ನಾವು ಲಿಂಬೆ ಬೆಳೆಗಾರರಾಗಿ ಒಟ್ಟ ಏನು ಇಳುವರಿ ಇಲ್ಲ ನೋಡ್ರಿ ಸರ್. ಇವತ್ತು ಎಷ್ಟು ಇಳುವರಿ ಇರ್ಬೇಕಾಗಿತ್ತು ಈಗ ಗಿಡ ಖಾಲಿ ಗಿಡ ಸರ್. ಯಾಕಂದ್ರೆ ಹಂಗೆ ತಡಸ್ತ ನಿಂತ್ಕೊಂಡ್ಬಿಟ್ಟವ ಮಳೆ ಅತಿಯಾಗಿ. ಬೇರು ಹೋಗಕ್ಕ ಅವಕಾಶ ಇರ್ಲಾರ್ದನೆ ಚಿಗುರು ಬರ್ತಾ ಇಲ್ಲ, ಹೊಸ ಚಿಗುರು. ಹೌದೌದು, ನೀರು ಜಾಸ್ತಿ ಆದಾಗ ಅದು ಪೋಷಕಾಂಶ ತಗೊಳ್ಳೋದಿಲ್ಲ ಭೂಮಿಯಿಂದ ತಗೊಳ್ಳೋದಿಲ್ಲ ಸರ್. ಹಿಂಗಾಗಿ ಒಟ್ಟ ಹೂವು ಇಲ್ಲ, ಕಾಯಿಲ್ಲ, ಬಗ್ಗಿಲ್ಲ. ಎಲ್ಲಾ ಕಡೆ ಆಗ್ತಾ ಇದೆ ಇದೇ ರೀತಿ. ಮಳೆ ಮುಂದುವರೆದ್ರೆ ಕಷ್ಟನೇ ರೈತರಿಗೆ. ಮುಂದಿನಲ್ಲಿ ಸ್ವಲ್ಪ ಬಿಡು ಕೊಡ್ಲಿ, ಮಳೆ ರಾಯ ಬಿಡು ಕೊಟ್ಟು ರೈತರಿಗೆ ಒಳ್ಳೆ ಒಂದು ಕಾಲಾವಕಾಶವನ್ನ ಕೊಡ್ಲಿ ಅಂತ ಹೇಳೋಣ. ಮಾಹಿತಿ ಹೇಳಿಕೊಂಡಿದ್ದೆ, ಧನ್ಯವಾದಗಳು ತಮಗೆ. ಧನ್ಯವಾದಗಳು ಸರ್. ಈಗ ನಮಗೆ ಫೋನ್ ಸಂಪರ್ಕದಲ್ಲಿ ಚಂದ್ರಬಂಡದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ತ್ರಿವೇಣಿ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ಅವರೇ, ನಿಮ್ಮ ಭಾಗದಲ್ಲಿ ಮಳೆ ಅದು ಹೇಗಾಗಿದೆ, ಹೇಗಿದೆ ಬೆಳೆಗಳು ಸ್ವಲ್ಪ ಹೇಳಿ. ಚಂದ್ರಬಂಡ ರೈತ ಸಂಪರ್ಕ ಕೇಂದ್ರದಲ್ಲಿ ಈಗಾಗಲೇ ಮುಂಗಾರು ಹಂಗಾಮಿನಲ್ಲಿ ಹತ್ತಿ ಮತ್ತೆ ತೊಗರಿ ಬೆಳೆಯನ್ನ ಬೆಳೆದಿರ್ತಾರೆ ಸರ್ ರೈತರು. ಇವಾಗ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ. ಹಿಂಗಾರು ಹಂಗಾಮಿಂದು ಆಕ್ಟಿವಿಟೀಸ್ನು ಚಾಲು ಮಾಡಿದ್ದಾರೆ ರೈತರು. ಇವಾಗ ಸ್ವಲ್ಪ ಬೆಳೆಹಾನಿನೂ ಆಗಿದೆ. ಅದ್ರ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆಯನ್ನು ಮಾಡ್ತಾ ಇದೀವಿ. ಅದ್ರ ವರದಿಯನ್ನ ಇಲಾಖೆಗೆ ಮುಟ್ಟಿದೀವಿ ಸರ್. ಮಳೆ ಜಾಸ್ತಿ ಆಗಿದೆ ಅಂತಿರ್ತಾವು? ಮಳೆ ಹೇಳ್ಕೊಳ್ಳೋ ಮಟ್ಟದಲ್ಲಿ ಜಾಸ್ತಿ ಏನು ಆಗಿಲ್ಲ ಸರ್ ನಮ್ ಭಾಗದಲ್ಲಿ. ಹೇಗೆ ಹತ್ತಿ ಬೆಳೆಗಳು ಎಲ್ಲ ಈಗ ಪ್ರಾರಂಭ ಆಗಿದೆ ಬಿಡಿಸ್ಲಿಕ್ಕೆ, ಹತ್ತಿ ಹೊಡಿಲಿಕ್ಕೆ ಪ್ರಾರಂಭ ಆಗಿದೆ ಹೇಗೆ? ಇವಾಗ ಕೆಲವೊಬ್ರು ರೈತರು ಅಂದ್ರೆ ಲೇಟ್ ಸೋಯಿಂಗ್ ಮಾಡಿದಂತ ರೈತರದು ಇನ್ನ ಕಾಯಿ ಹಂತದಲ್ಲಿದಾವೆ ಸರ್. ಸೋಯಿಂಗ್ ಮಾಡಿದವ್ರದ್ದು ಮುಂಚೆ ಬಿತ್ತನೆ ಮಾಡಿದಂತ ರೈತರದು ಕಾಯಿ ಒಡೆದೋಗಿದಾವೆ. ಇಂತ ಸಮಯದಲ್ಲಿ ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ರೈತರುಗಳಿಗೆ. ಹೇಗೆ ಹಿಂಗಾರು ಈಗ ರೈತ ಸಂಪರ್ಕ ಕೇಂದ್ರದಿಂದ ಏನಾದ್ರು ಬೀಜ ವಿತರಣೆ ನಡೆದಿದೆಯಾ? ಹಾ, ಬೀಜ ವಿತರಣೆಗಳು ಪ್ರಾರಂಭವಾಗಿದೆ ಸರ್. ಹಂಗಾಮಿನಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕಡಲೆ ಮತ್ತೆ ಶೇಂಗಾ ಹಾಗೂ ಜೋಳ ಬಿತ್ತನೆಯನ್ನು ಬೀಜಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ವಿ ಸರ್. ಹೇಗೆ ರೈತರ ಬೇಡಿಕೆ ಇದೆಯಾ ಅಥವಾ ಹೇಗೆ ರೈತರು ಬರ್ತಾ ಇದ್ದಾರೆ ಬೀಜ ಒಯ್ಲಿಕ್ಕೆ ಅಥವಾ ಹೇಗೆ? ಈ ನಮ್ಮ ಭಾಗದಲ್ಲಿ ಏನಂತಂದ್ರೆ ಸರ್, ಇವಾಗ ಹಿಂಗಾರ ಹಂಗಾಮಿನಲ್ಲಿ ಶೇಂಗಾ ಬಿತ್ತನೆ ಮಾಡ್ತಾರೆ ಜಾಸ್ತಿ. ಕಡಲೆ ಇಲ್ಲ ಇಲ್ಲಿ ಕಡ್ಲೆಕ್ಕಿನ ಮೊದ್ಲಿಗೆ ಏನ್ ಮಾಡ್ತಿದ್ರು ರೈತರು ಅಂತಂದ್ರೆ ಬೇಸಿಗೆ ಹಂಗಾಮಿನಲ್ಲಿ ಶೇಂಗಾ ಹಾಕ್ತಿದ್ರು. ಆದ್ರೆ ಬರ್ತಾ ಬರ್ತಾ ಬರ್ತಾ ರೈತರು ಹಿಂಗಾರ ಹಂಗಾಮಿನಲ್ಲಿ ಶುರು ಮಾಡ್ಕೊಂಡ್ಬಿಡ್ತಾರೆ. ಇವಾಗ ದೀಪಾವಳಿ ಹಬ್ಬ ಬರ್ತದಲ್ಲ ಸರ್, ಸ್ವಲ್ಪ ಬಿತ್ತನೆಯನ್ನ ಶುರು ಆಗ್ತದ ಸರ್. ಏನು ತಾವು ಕೃಷಿ ಅಧಿಕಾರಿಗೆ ಏನ್ ಹೇಳ್ತೀರಿ, ಮಳೆ ಬೇಕಾಗಿದೆ ರೈತರಿಗೆ, ಈಗ ಮಳೆ ಬ್ಯಾಡ ಅಂತೀರಾ? ರೈತರಿಗೆ ಬ್ಯಾಡ್ ಆಗ್ಯದ ಸರ್. ಒಳ್ಳೇದು, ತ್ರಿವೇಣಿ ಅವರೇ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಧನ್ಯವಾದಗಳು. ದೇವದುರ್ಗ ರೈತ ಸಂಪರ್ಕ ಕೇಂದ್ರ ಅಥವಾ ದೇವದುರ್ಗ ಹೋಬಳಿ ವ್ಯಾಪ್ತಿಯಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ, ಜೊತೆಗೆ ರೈತರು ಏನೆಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತಕ್ಕಂತ ವಿಚಾರವನ್ನ ಕೃಷಿ ಅಧಿಕಾರಿಗಳಾದಂತಹ ಶ್ರೀನಿವಾಸ್ ಅವರು ಹಂಚ್ಕೋತಾ ಇದ್ದಾರೆ. ಶ್ರೀನಿವಾಸ್ ಅವರೇ, ನಿಮ್ಮ ದೇವದುರ್ಗ ಹೋಬಳಿ ವ್ಯಾಪ್ತಿಯಲ್ಲಿ ಹೇಗಿದೆ ಮಳೆ, ಅದು ಹೇಗಾಗಿದೆ, ಬೆಳೆಗಳು ಹೇಗಿದೆ? ಸರ್, ಈಗ ಆಲ್ರೆಡಿ ಮಳೆ ಚೆನ್ನಾಗಿದೆ. ಈಗ ಹತ್ತಿನ ಎಲ್ಲರೂ ಬಿಡ್ಕೊಂಡಿದ್ದಾರೆ, ಒಂದೊಂದು ಪಿಟ್ಟಿಂಗ್ ಆಗಿದಾವೆ. ಈಗ ಹತ್ತಿ ತೆಗೆದು ನೆಕ್ಸ್ಟ್ ರೈತರು ಶೇಂಗಾ ಬೆಳೆ ಹೋಗ್ತಾರೆ. ಆಮೇಲೆ ಒಂದೊಂದ್ ಕಡೆ ಜಾಸ್ತಿ ಮಳೆ ಆಗಿ ಹತ್ತಿ ಒಂದೊಂದ್ ಕಡೆ ಲಾಸ್ ಆಗಿದೆ. ಶೇಂಗಾ ಬೆಳೆ ಹೋಗ್ತಾ ಇದಾರೆ. ಈಗ ಆಲ್ರೆಡಿ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹಿಂಗಾರು ಬೀಜಗಳನ್ನು ಕೊಡ್ತಾ ಇದೀವಿ. ಜೋಳ, ಕಡ್ಲೆ, ಆಮೇಲೆ ಶೇಂಗಾ ಬೀಜಗಳನ್ನು ಕೊಡ್ತಾ ಇದೀವಿ ಸರ್. ನಾವು ಸಾಯಂಕಾಲದಲ್ಲಿ ರೈತರು ಬಂದು ತಗೊಂಡು ಹೋಗ್ತಾ ಇದಾರೆ. ಬಿತ್ತನೆ ಕಾರ್ಯಕ್ರಮ ಈಗ ಇನ್ನೊಂದು ಒಂದು ವಾರದಲ್ಲಿ ಸ್ಟಾರ್ಟ್ ಆಗ್ತದೆ ಸರ್. ಕಂಟಿನ್ಯೂಸ್ ಮಳೆ ಆಗ್ತಿರೋ ಕಾರಣಕ್ಕೆ ಬಿತ್ತನೆ ಮಾಡಕ್ ಆಗ್ತಾ ಇಲ್ಲ. ಎಲ್ಲ ಸ್ವಲ್ಪ ಆರದ್ರಂದ್ರೆ ಇನ್ನೊಂದು ವಾರದಲ್ಲಿ ಮತ್ತೆ ಬಿತ್ತನೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಹೇಗೆ ತೊಗರಿ ಬೆಳೆಗಳು ಹೇಗಿದಾವೆ ಸರ್? ತೊಗರಿ ಎಲ್ಲ ಚೆನ್ನಾಗಿದೆ. ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ತೊಗರಿಯಲ್ಲಿ ಲೀಫ್ ಪೇಪರ್ ಅಂತ ಏನ್ ಹೇಳ್ತೀವಿ, ಮೇಲೆ ಡಿಡಿ ಅಂತ ಏನಂತಾರೆ ರೈತರು, ಅದು ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಕಬ್ಬನ ಪಾಸು ಮತ್ತೆ ಡಿಡಿಪಿ ಕೆಮಿಕಲ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಮಳೆಯಿಂದ ತೊಗರಿಗೆ ಏನು ಹಾನಿ ಆಗಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಮಳೆಯಿಂದ ತೊಗರಿ ಕೆಲವೊಂದು ಪ್ರದೇಶದಲ್ಲಿ, ತಗ್ಗು ಪ್ರದೇಶದಲ್ಲಿ ಆ ತರ ನಮ್ಮಲ್ಲಿ ಏನು ಆಗಿಲ್ಲ ಸರ್. ಇನ್ನು ನಮ್ಮಲ್ಲಿ ಈ ವರ್ಷ ಹತ್ತಿ ಏರಿಯಾ ಜಾಸ್ತಿ ಆಗಿದೆ, ತೊಗರಿ ಏರಿಯಾ ಬಹಳ ಕಡಿಮೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಒಂದು 20% ಹತ್ತಿ ಏರಿಯಾ ಜಾಸ್ತಿ ಆಗಿದೆ. ಹಾಗಾಗಿ ತೊಗರಿ ಏರಿಯಾ ಸ್ವಲ್ಪ ಕಡಿಮೆ ಆಗಿತ್ತು. ಪ್ರಾಬ್ಲಮ್ ಏನಿಲ್ಲ, ಜಾಸ್ತಿ ಏನ್ ತೊಂದ್ರೆ ಇಲ್ಲ ರೈತರು. ಮುಂಗಾರಿನಲ್ಲಿ ತೊಗರೆ ಸೂರ್ಯಕಾಂತಿ ಬೆಳೆ ಹೇಗೆ ಬಂತು ನಿಮ್ಮಲ್ಲಿ ಹಾಕಿದ್ರ ರೈತರು ಹೇಗನಿಸ್ತದೆ? ಸರ್, ತುಂಬಾ ಚೆನ್ನಾಗ್ ಬಂದಿದೆ. ಈಗ ನಮ್ಮ ಇಲ್ಲಿ ನೀಲ್ಗಲ್ಲ ಅನ್ನೋ ಒಂದು ಗ್ರಾಮದಲ್ಲಿ ಹಾಕಿದ್ರು ಸೂರ್ಯಕಾಂತಿನ, ತುಂಬಾ ಚೆನ್ನಾಗ್ ಬಂದಿತ್ತು ಸರ್. ಏನು ಪ್ರಾಬ್ಲಮ್ ಬಂದಿಲ್ಲ. ನಾವು ಆಕ್ಚುಲಿ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಾದ್ರೆ ನಾವು ಇಲಾಖೆ ಕಡೆಯಿಂದ ವೈರಸ್ ಬರುತ್ತೆ ಅಂತ ಹೇಳಿದ್ವಿ ಸರ್. ಮುಂಜಾಗ್ರತೆ ಕೊಟ್ಟಿದ್ವಿ ರೈತರಿಗೆ, ಒಂದು ಏನೋ ಗೊತ್ತಿಲ್ಲ, ಏನೋ ಇಲ್ಲಿ ವೈರಸ್ ಅಟ್ಯಾಕ್ ಏನ್ ಆಗಿಲ್ಲ ಸರ್. ತುಂಬಾ ಚೆನ್ನಾಗ್ ಬಂದಿದೆ. ಅಂದ್ರೆ ರೈತರು ಹೇಳೋದು ಮುಂಚೆ ಹಾಕಿದಂತ ಸೂರ್ಯಕಾಂತಿ ಚೆನ್ನಾಗಿ ಬಂತ ಸರ್, ಈ ಕಟ್ಟೆ ಹೇಗಿದ್ರು ಸೂರ್ಯಕಾಂತಿ ಲಾಸ್ ಆತು ಅಂತ ಹೇಳ್ತಾರೆ ಸರ್? ಅದು ಸ್ವಲ್ಪ ರೇನ್ಫಾಲ್ ಇಂದ ಪ್ರಾಬ್ಲಮ್ ಆಗಿದ್ದು. ಕರೆಕ್ಟ್ ಯಾವಾಗ ಪಾಲಿನೇಷನ್ ಆಗುತ್ತಲ್ಲ, ಪರಾಗಸ್ಪರ್ಶ ಆಗ ಟೈಮಲ್ಲಿ ಮಳೆ ಬಂತು ಅಂತಂದ್ರೆ ಆ ಪೊಲನ್ ವಾಶ್ ಔಟ್ ಆಯ್ತು ಮಳೆಗೆ ಅಂತಂದ್ರೆ ಸೀಡ್ ಗೆಟ್ ಆಗೋದಿಲ್ಲ. ಬಟ್ ಅದಕ್ಕೆ ಅವರು ಸೀಡ್ ಕ್ವಾಲಿಟಿನ ಬ್ಲೇಮ್ ಮಾಡಕ್ ತಪ್ಪು ಸರ್. ರೇನ್ಫಾಲ್ ಸಲುವಾಗಿ ಪೊಲನ್ ಹಾಳಾಗಿರೋ ಕಾರಣಕ್ಕೆ ಸೀಡ್ ಗೆಟ್ ಆಗಿಲ್ಲ ಸರ್. ನಿಮ್ಮ ಭಾಗದಲ್ಲಿ ಮಳೆಯಿಂದ ಬೆಳೆ ಹಾನಿ ಆದಂತ ಉದಾಹರಣೆಗಳು ಅದಾವ? ಇದಾವ ಸರ್. ಈಗ ನಾವೀಗ ಆಲ್ರೆಡಿ ನಮ್ಮ ತಾಲೂಕಿನಲ್ಲಿ ಟೋಟಲ್ ಈಗ 600 ಎಕ್ಟರ್ ಅಷ್ಟು ಪ್ರದೇಶನ ಈಗ ಹಾನಿ ಆಗಿದೆ ಅಂತ ರಿಪೋರ್ಟ್ ಮಾಡಿದ್ವಿ ಸರ್. ಮುಖ್ಯವಾದಂತ ಬೆಳೆ ಹತ್ತಿನ ಜಾಸ್ತಿ ಹಾನಿ ಆದದ್ದು. ಹೌದು ಸರ್. ಭತ್ತದ ಬೆಳೆ ಹೇಗೆ, ನೀರಾವರಿಯಲ್ಲಿ ಭತ್ತವನ್ನ ರೈತರು ಈಗಾಗಲೇ ನಾಟಿ ಆಗಿದೆ ಹೇಗೆ? ಭತ್ತ ಚೆನ್ನಾಗಿದೆ ಸರ್. ಈಗ ಆಲ್ರೆಡಿ ಕಾಲು ಕಟ್ಟ ಸ್ಟೇಜ್ ಅಲ್ಲಿ ಇತ್ತು, ಒಂದ್ ಕಡೆ ಆಲ್ಗಾಲ್ ಸ್ಟೇಜ್ ಅಲ್ಲಿ ಇದೆ. ಚೆನ್ನಾಗಿದೆ, ಭತ್ತಕ್ಕೆ ತೊಂದ್ರೆ ಇಲ್ಲ ಸರ್. ಇನ್ ಮುಂದೆ ರೈತರು ಜಾಸ್ತಿ ಕ್ಷೇತ್ರ ಅಂದ್ರೆ ಬಿತ್ತುದು ಶೇಂಗಾ ಬಿತ್ತನೆಗೆ ಹೋಗ್ತಾರೆ? ಹೌದು ಸರ್. ಈಗ ಶೇಂಗಾ ಸ್ಟಾರ್ಟ್ ಆಗುತ್ತೆ ಸರ್. ಇನ್ನೊಂದು 15-20 ದಿನ ಸರ್ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಸೀಡ್ಸ್ ನಾವು ಕೊಡ್ತಾ ಇದೀವಿ, ಬಟ್ ಕಂಟಿನ್ಯೂಸ್ ಮಳೆ ಕಾರಣಕ್ಕೆ ಬಿತ್ತನೆ ಕಾರ್ಯಕ್ರಮ ಎಲ್ಲ ಕಡೆ ಸ್ವಲ್ಪ ಸ್ಥಗಿತಗೊಂಡಿದೆ. ಈಗ ಹಿಂಗಾರು ಜೋಳ ಕಡಲೆ ನಿಮ್ ಕಡೆ ಏರಿಯಾ ಬರ್ತಾ ಇದೆ ರೈತರು ಕೇಳ್ತಾ ಇದಾರೆ? ಈಗ ಸರ್ ಜನರ ತೀರ್ಸ್ ಅವೈಲೇಬಲ್ ಇದೆ, ಬಟ್ ರೈತರು ಯಾರು ಬರ್ತಾ ಇಲ್ಲ. ಹತ್ತಿ ಜಾಸ್ತಿ ಆಗಿರೋ ಕಾರಣಕ್ಕೆ ಇದು ಸ್ವಲ್ಪ ಜೋಳ ಕಡಲೆ ಏರಿಯಾ ಕಡಿಮೆ ಆಗ್ತದೆ. ಯಾಕಂದ್ರೆ ಹತ್ತಿ ಅವರು ಡಿಸೆಂಬರ್ ಜನವರಿ ತನಕ ಇರ್ತಾರಲ್ಲ ಸರ್. ಹಾಗಾಗಿ ಸ್ವಲ್ಪ ಹಿಂಗಾರು ಜೋಳ ಕಡಲೆ ಏನಿಲ್ಲ, ಶೇಂಗಾ ಸ್ವಲ್ಪ ಬೇಡಿಕೆ ಇದೆ ಸರ್. ಅಂದ್ರೆ ಒಟ್ಟಾರೆ ದೇವೂರು ತಾಲೂಕಿನಲ್ಲಿ ಸಹ ಮಳೆ ಜಾಸ್ತಿನೇ ಆಗಿದೆ, ಬೇಕಾಗಿಂತಲೂ ಹೆಚ್ಚಿಗೆ ಆಗಿದೆ ಹೆಚ್ಚಿನ ಪ್ರಮಾಣದಲ್ಲಿ. ಹೌದು ಸರ್, 32% ನಾರ್ಮಲ್ ರೈನ್ಫಾಲ್ ಕಿನ್ನ ಜಾಸ್ತಿ ಆಗಿರುತ್ತೆ. ಎಕ್ಸಸ್ 32% ಜಾಸ್ತಿ ಆಯ್ತು. ಹೌದು ಸರ್. ಒಳ್ಳೇದು ಶ್ರೀನಿವಾಸ್ ಅವರೇ, ಮಾಹಿತಿ ಹಂಚಿಕೊಂಡಿದ್ದೆ, ಧನ್ಯವಾದ ತಮಗೆ. ಥ್ಯಾಂಕ್ ಯು. ಈಗ ನಮ್ಗೆ ಫೋನ್ ಸಂಪರ್ಕದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದಂತ ಡಾಕ್ಟರ್ ದೇವಿಕಾರ್ ಅವರಿದ್ದಾರೆ. ಈಗಾಗಲೇ ಹಲವಾರು ಜನ ರೈತರು ವಿವಿಧ ತಾಲೂಕಿನಲ್ಲಿ ಹೇಳ್ತಾ ಇರೋದು, ಮಳೆ ಜಾಸ್ತಿ ಆಗ್ತದೆ, ಹತ್ತಿ ಬೆಳೆ ಹಾನಿ ಆಗ್ತದೆ, ನಮ್ದು ಕಾಯಿ ಕೊಳೆತಿದ್ದ ಅಂತಕ್ಕಂತ ವಿಚಾರ. ಬಿತ್ತಲಿಕ್ಕೆ ಮಳೆ ಬಿಡ್ತಾ ಇಲ್ಲ, ಜೋಳ ಬಿತ್ತಬೇಕಂತ ಮಾಡಿದೀವಿ, ಕಡಲೆ ಬಿತ್ತನೆ ಪಡಿದೀವಿ, ಬೆಳೆ ಬಿಡ್ತಾ ಇಲ್ಲ ಅಂತಕ್ಕಂತ ವಿಚಾರವನ್ನ ಹಲವಾರು ಜನ ರೈತರು ಹಂಚಿಕೊಂಡಿದ್ದಾರೆ. ಕೃಷಿ ಇಲಾಖೆ ಮುಖ್ಯಸ್ಥರಾದಂತ ಆರ್ ದೇವಿಕ ಅವರು ರೈತರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತಿದ್ದಾರೆ. ಮೇಡಮ್ ಅವರು, ಹೇ ಪರಿಸ್ಥಿತಿ ಹೇಗಿದೆ ಜಿಲ್ಲೆಯಲ್ಲಿ, ಒಟ್ಟಾರೆ ತಾವು ಕೃಷಿ ಇಲಾಖೆ ಮುಖ್ಯಸ್ಥರು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ರೈತರಿಗೆ? ಎಲ್ಲಾರ್ಗು ಅದೇ ಪ್ರಾಬ್ಲಮ್ ಆಗಿದೆ. ಏನಂದ್ರೆ ಈಗ ಹಿಂಗಾರು ಆಕ್ಚುಲಿ ಕಡಲೆ ಬಿತ್ತನೆ ಆಗ್ಬೇಕಿತ್ತು, ಬಟ್ ಈ ಮಳೆ ಅದಕ್ಕೆ ಬಿಡುವೆ ಕೊಡ್ತಾ ಇಲ್ಲ, ಪ್ಲಸ್ ನೆಲಾನು ಹಾರ್ತಿಲ್ಲ ಭೂಮಿನು. ಸ್ವಲ್ಪ ಒಂದು 2-3 ಡೇಸ್ ಇರಬಹುದು ಅಂತ ನಮ್ಗೆ ಇದು ಬಂದಿದೆ ಇನ್ಫಾರ್ಮೇಶನ್, ಇನ್ನೊಂದು 2-3 ಡೇಸ್ ಅಲ್ಲಿ ನಿಲ್ಲುತ್ತೆ ಅಂತ ಮಳೆ. ಸೊ ಅದಾದ್ಮೇಲೆ ಬಟ್ ಕಡಲೆ ಬಿತ್ತನೆಗೇನೆ ಅದು ಡಿಲೇ ಆಗ್ತಾ ಇದೆ ಮೇಜರ್ ನಮ್ಮಲ್ಲಿ. ಮತ್ತೆ ಹತ್ತಿ ಹಾಗೆ ತೊಗರಿ ಈಗೇನ್ ಹೋಗ್ಬಿಡೋ ಸ್ಟೇಜ್ ಅಲ್ಲಿ ಇದೆ, ಅವೆಲ್ಲವೂ ಸಮಸ್ಯೆ ಆಗತ್ತೆ ಅದಕ್ಕೂ ಈಲ್ಡ್ ಮೇಲೂ. ಮತ್ತೆ ಕಾಟನ್ ಅಂತೂ ಈಗ ಪಿಕ್ಕಿಂಗ್ ಸ್ಟೇಜ್ ಅಲ್ಲಿ ಇದೆ, ಅದಕ್ಕೂ ಪ್ರಾಬ್ಲಮ್. ಸೊ ಇನ್ನೊಂದು 2-3 ಡೇಸ್ ಅಲ್ಲಿ ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ, ಯಾಕಂದ್ರೆ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ 5 ಡೇಸ್ ಅಂತ. ಇವತ್ತು ಸ್ವಲ್ಪ ಮಳೆ ಜಾಸ್ತಿನೇ ಆಯ್ತು, ಇವತ್ತು ಮಳೆ ಆಯ್ತು. ಕೆಲವೊಂದ್ ಕಡೆ ಆಗಿದೆ, ಇಲ್ಲೇ ಮಾಣಿಯಲ್ಲಿ ಮಳೆ ಇಲ್ಲ, ಇಲ್ಲಿ ರಾಯಚೂರಿನಲ್ಲಿ ಮಳೆ ಆಗ್ಬಿಡ್ತು, ರಾಯಚೂರು ದೇವದೂರ್ ಭಾಗದಲ್ಲಿ. ಹೌದು. ಈಗ ಹಿಂಗಾರು ನಿಮ್ಮಲ್ಲಿ ಬೀಜದ ಲಭ್ಯತೆ ಹೇಗಿದೆ, ಹಿಂಗಾರು ಬೆಳೆಗಳ ಯಾವ ಬೀಜಗಳು? ನಮ್ಮಲ್ಲಿ ಕಡ್ಲೆನ ನಾವು 17,000 ಅಷ್ಟು ಕ್ವಿಂಟಲ್ ಅಷ್ಟು ಡಿಸ್ಟ್ರಿಬ್ಯೂಷನ್ ಗೆ ನಮ್ಮಲ್ಲಿ ಟಾರ್ಗೆಟ್ ಇದೆ. ಅದ್ರ ಪ್ರಕಾರ ನಾವು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪ್ರಸ್ತಾರ ಮಾಡಿದ್ವಿ. ಮತ್ತೆ ಇದು ಅವೈಲಬಲ್ ಇದೆ ನಮ್ಮಲ್ಲಿ ಈಗ 9,000 ಕ್ವಿಂಟಲ್ ಸೇಲ್ಸ್ ಆಗಿದೆ. ಇನ್ನ 7,000 ನಮ್ಮಲ್ಲಿ ದಸ್ತಾನ್ ಇದೆ. ಏನು ಪ್ರಾಬ್ಲಮ್ ನಿಮಗೆ ಹಿಂಗಾರು ಹಂಗಾಮಿಂದು ಬಿತ್ತನೆ ಪ್ರಗತಿ ಏನಾದ್ರೂ ಬರ್ತಾ ಇದೆ ನಿಮಗೆ, ಹಿಂಗಾರು ಹಂಗಾಮು ಬಿತ್ತನೆ ಪ್ರಾರಂಭ ಆಗಿದೆ? ಇಲ್ಲ, ಪ್ರಾರಂಭ ಆಗಿಲ್ಲ. ಇನ್ನ ಆಗಿಲ್ಲ ಇನ್ನು. ಎಲ್ಲಾರು ಪಾಪ ಸೀಟ್ ತಗೊಂಡೋಗಿಟ್ಕೊಂಡಿದಾರೆ ಬಿತ್ತನೆ ಬೀಜನ, ಬಟ್ ಇನ್ನು ಬಿತ್ತನೆ ಆಗಿಲ್ಲ. ಅಂದ್ರೆ ಇನ್ನು ಒಂದ್ 2-3 ದಿನದಲ್ಲಿ ಮಳೆ ಸೂಚನೆಗಳು ಇದಾವೆ, ಕಡಿಮೆ ಆಗ್ಬಹುದು. ಹೌದು ಹೌದು, ಆ ಸೂಚನೆ ಇದೆ. ಇನ್ನೊಂದ್ 2-3 ಡೇಸ್ ಅಲ್ಲಿ ಕಡಿಮೆ ಆಗತ್ತೆ. ಅದಾದ್ಮೇಲಿಂದಾನೆ ನಮ್ಮಲ್ಲಿ ಹಿಂಗಾರು ಪ್ರಾರಂಭ ಆಗತ್ತೆ, ಇನ್ನ ಸೋಯಿಂಗ್ ಆಗೇ ಇಲ್ಲ ನಮ್ಮಲ್ಲಿ. ಒಳ್ಳೇದು ಮೇಡಮ್ ಅವರು, ಮಾಹಿತಿ ಹಂಚಿಕೊಂಡು ಧನ್ಯವಾದ ತಮಗೆ. ಥ್ಯಾಂಕ್ ಯು. ಕೇಳಿದ್ರಲ್ಲ ರೈತ ಬಾಂಧವರೇ, ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿಗೆ ಹೋದಾಗ ನಾವು ಎಲ್ಲಾ ತಾಲೂಕಿನ ರೈತರನ್ನ ಸಂಪರ್ಕ ಮಾಡಿ ಕೇಳಿದಾಗ ರೈತರು ಹೇಳ್ತಾ ಇರೋದು ಒಂದೇ ಒಂದು ಮಾತಂತಂದ್ರೆ, ಮಳೆ ಸಾಕಾಗಿಬಿಟ್ಟಿದೆ, ಮಳೆ ಬಿಡು ಕೊಡ್ತಾ ಇಲ್ಲ, ಮಳೆಯಿಂದ ಬೆಳೆಗಳು ಹಾಳಾಗ್ತಾ ಇದ್ದಾವೆ ಅಂತಕ್ಕಂತ ವಿಚಾರ. ವಿಶೇಷವಾಗಿ ಹತ್ತಿ ಕೆಂಪಾಗ್ತಾ ಇದೆ, ತೊಗರಿಯಲ್ಲಿ ಸಿಂಪರಣೆ ಮಾಡ್ಲಿಕ್ಕೆ ನಮಗೆ ಬಿಡ್ತಾ ಇಲ್ಲ, ತೊಗರಿ ಸಹ ನೀರ್ ನಿಂತ ಒಂದು ಜಾಗದಲ್ಲಿ ಒಣಗತಕ್ಕಂತ ಸಾಧ್ಯತೆಗಳಿದಾವೆ ಅಂತಕ್ಕಂತ ವಿಚಾರ ಹೇಳಿದ್ದಾರೆ. ಅದೇ ರೀತಿ ಮೆಣಸಿನಕಾಯಿ ಇರಬಹುದು, ಹಲವಾರು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಈ ಒಂದು ವಿಪರೀತವಾದಂತಹ ಮಳೆಯಿಂದ ಖಂಡಿತವಾಗಿ ಇದೇ ರೀತಿ ಮುಂದುವರೆದ್ರೆ ಹಾನಿಯಾಗುವುದು ಶತಸಿದ್ಧ ಅಂತ ಹೇಳಬಹುದು. ಆದ್ರಿಂದ ರೈತ ಬಾಂಧವರು ಎಲ್ಲೆಲ್ಲಿ ನೀರು ನಿಲ್ಲತ್ತೆ ಅಂತ ಒಂದು ಭಾಗದಲ್ಲಿ ಬಸಿ ಗಾಲುವಿಡನ ಮಾಡಿ ನೀರನ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ಬೆಳೆಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಮಳೆ ಸಾಕಷ್ಟು ಆಗಿ ರೈತರಿಗೆ ಮಳೆ ಸಾಕಾಗಿ ಹೋಗಿಬಿಟ್ಟಿರ್ತಕ್ಕಂತ ಅಭಿಪ್ರಾಯ ರೈತರು ಹಂಚಿಕೊಂಡಿದ್ದಾರೆ. ಇನ್ನ ಹಿಂಗಾರು ಬೆಳೆಗೆ ಬಂದ್ರೆ ಹಿಂಗಾರು ಬೆಳೆಯ ಬೀಜವನ್ನ ಖರೀದಿ ಮಾಡ್ಕೊಂಡ್ಬಿಟ್ಟು ರೈತರು ಬಿತ್ತನೆ ಸಿದ್ಧತೆಯನ್ನ ಮಾಡ್ಕೊಂಡಿಟ್ಟುವುದರ, ಆದ್ರೆ ಮಳೆ ಬಿತ್ತನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಕಡಲೆ ಇರಬಹುದು, ಜೋಳ ಇರಬಹುದು, ಜಿಲ್ಲೆಯಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭ ಆಗಿಲ್ಲ ಅಂತಕ್ಕಂತ ವಿಚಾರವನ್ನ ಕೃಷಿ ಇಲಾಖೆ ಅಧಿಕಾರಿಗಳು ಸಹ ಹೇಳಿದ್ದಾರೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಮುನ್ಸೂಚನೆ ನಮಗೆ ಸಿಗ್ತಾ ಇದೆ, ಇನ್ನೊಂದು 2-3 ದಿನದಲ್ಲಿ ಒಳ್ಳೆ ರೀತಿ ಒಳಗ ಮಳೆ ಕಡಿಮೆಯಾಗಿ ಒಳ್ಳೆ ಬಿಸಿಲು ಬಿತ್ತಪ್ಪ ಅಂದ್ರೆ ಖಂಡಿತ ರೈತರು ಬಿತ್ತನೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ, ಮತ್ತು ಬೆಳೆಗಳ ಬೆಳವಣಿಗೆಯು ಸಹ ಉತ್ತಮ ರೀತಿಯಿಂದ ಮುಂದುವರಿದು ಏನೇನು ಕೃಷಿ ಚಟುವಟಿಕೆಗಳನ್ನ ಮಾಡಲಿಕ್ಕೆ ರೈತರು ಸಿದ್ಧತೆ ನಡೆಸಿದ್ದಾರೆ ಅವೆಲ್ಲಾ ಕಾರ್ಯಕ್ರಮಗಳನ್ನ ತಕ್ಕೊಳ್ಳಿಕ್ಕೆ ಖಂಡಿತ ಅನುಕೂಲ ಆಗತ್ತೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಇನ್ನೂ 2-3 ದಿನದಲ್ಲಿ ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ಬಿಸಿಲು ನಮ್ಮ ಬೆಳೆಗಳಿಗೆ ಸಿಗುವ ಸಾಧ್ಯತೆ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾದ ಒಂದು ಹಿನ್ನೆಲೆ, ಸಂತಸದ ಸುದ್ದಿ ಅಂತ ಹೇಳ್ಬೋದು. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾತಾವರಣ ಬೆಳೆಗಳಿಗೆ ಸಿಗಲಿ, ರೈತರ ಆಸೆಗಳು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಪರಿಸ್ಥಿತಿ ಮತ್ತು ಹಿಂಗಾರು ಹಂಗಾಮಿನ ಸಿದ್ಧತೆ ಕುರಿತು ಜಿಲ್ಲೆಯ ರೈತರ ಮತ್ತು ಕೃಷಿ ಅಧಿಕಾರಿಗಳ ಅಭಿಪ್ರಾಯ ಆಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತಿ, ಕಾರ್ಯಕ್ರಮಕ್ಕೆ ಸಹಕಾರ ಬಿ ನರಸಿಂಹಲು.